फसलों की बुवाई एवं कटाई करते समय आपस में कम से कम दो गज की दूरी बनाए रखें। फसल की कटाई करने के बाद छोटे-छोटे ढेरों में इकट्ठा करें। कृषि के औजारों की समय-समय पर सफाई करें। एक दूसरे के साथ औजारों की अदला-बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुवाई, कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन, हार्वेस्टर, थ्रेशर, जुताई और बुवाई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ರೈತ ಬಾಂಧವರೆ, ಈಗ ಕೇಳಿ ಮಣ್ಣು ಮತ್ತು ನೀರಾವರಿ ನೀರಿನ ಪರೀಕ್ಷೆಯ ಮಹತ್ವ. ಈ ಕುರಿತು ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಹೆಚ್ಎಂ ಸಣ್ಣಗೌಡರು ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಈ ಒಂದು ಮಣ್ಣು ಮತ್ತು ನೀರಾವರಿ ನೀರಿನ ಪರೀಕ್ಷೆಯ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತಿನ ಸಂದರ್ಭದಲ್ಲಿ ಮಣ್ಣು ಮತ್ತು ನೀರಾವರಿ ನೀರಿನ ಪರೀಕ್ಷೆಯನ್ನ ಯಾಕೆ ಮಾಡಿಸ್ಬೇಕಾಗುತ್ತೆ? ಈಗ ಕೆಲವೆಲ್ಲ ರೈತರು ಹೇಳ್ತಾ ಇದಾರೆ, ಅಂದ್ರೆ ನಮ್ಮ ತಾತಾಜ್ಜರ ಒಂದು ಕಾಲದಲ್ಲಿ, ಅಂದ್ರೆ ಹಿಂದಿನ ಕಾಲದಲ್ಲಿ ನಾವು ಮಣ್ಣು ಪರೀಕ್ಷೆನೆ ಮಾಡಿಸ್ತಿರ್ಲಿಲ್ಲ ಸರ್ ನಮ್ಮ ಕೃಷಿಯಲ್ಲಿ, ಆದ್ರೂ ನಾವು ಅವತ್ತಿನ ಕಾಲದಾಗ ಯಶಸ್ವಿಯಾಗಿ ಬೆಳೀತಾ ಇದ್ವಿ. ಇವತ್ತು ಯಾಕೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅಂತೇಳಿ ಅನೇಕ ರೈತರು ನಮಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಇವತ್ತಿನ ಸಂದರ್ಭದಲ್ಲಿ ಈ ರಾಸಾಯನಿಕ ಗೊಬ್ಬರಗಳು ಮತ್ತು ಈ ಒಂದು ರಾಸಾಯನಿಕ ಔಷಧಿಗಳನ್ನ ಅತಿ ಹೆಚ್ಚಾಗಿ ನಾವು ಈ ಒಂದು ಕೃಷಿಯಲ್ಲಿ ಬಳಸಿ ಇವತ್ತು ಭೂಮಿಯಲ್ಲಿ ಸಾಕಷ್ಟು ಪೋಷಕಾಂಶಗಳ ಒಂದು ಕೊರತೆಯನ್ನ ನಾವು ಇವತ್ತು ಕಾಣ್ತಾ ಇದ್ವಿ. ಈ ನಿಟ್ಟಿನಲ್ಲಿ ನಮ್ಮ ಒಂದು ಕೃಷಿ ಭೂಮಿಯಲ್ಲಿ ಯಾವ ರೀತಿಯಾದಂತಹ ಒಂದು ಪೋಷಕಾಂಶದ ಕೊರತೆ ಇದೆ, ಮುಂದೆ ನಾವು ಕೃಷಿಯಲ್ಲಿ ಯಾವ ರೀತಿಯಾದಂತಹ ಒಂದು ಗೊಬ್ಬರಗಳನ್ನ ಹಾಕಿ ಉತ್ತಮವಾದ ಒಂದು ಇಳುವರಿ ಪಡಿಬಹುದು, ಜೊತೆಗೆ ಈ ಒಂದು ನೀರಾವರಿ ನೀರನ್ನ ಯಾಕೆ ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ? ಈಗ ಸರ್ ನಮ್ಮಲ್ಲಿ ನೀರು ಚೆನ್ನಾಗಿದೆ ಸರ್, ಈಗ ಭೂಮಿಯೆಲ್ಲ ಗಡಸು ಬರುತ್ತೆ, ಆ ನೀರು ನಾವು ಬಳಸಿದ್ರೆ ನಮ್ಮ ಕೃಷಿಯಲ್ಲಿ ಮೇಲೆಲ್ಲ ಒಂಥರ ಬಿಳಿ ಪದರ ಬರುತ್ತೆ, ಕರಲಾಗುತ್ತೆ ಅಂತೇಳಿ ಸಾಕಷ್ಟು ರೈತರ ಒಂದು ಮನೋಭಾವ ಇದೆ. ಇದರ ಸಲುವಾಗಿ ನಾವು ಇವತ್ತು ನಮ್ಮ ಈ ಒಂದು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರು ಹಾಗೂ ಮಣ್ಣು ವಿಜ್ಞಾನಿಯಾದಂತಹ ಎಚ್ಎಂ ಸಣ್ಣಗೌಡರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಅವರಿಂದ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ಒದಗಿಸಿಕೊಡೋಣ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಎಲ್ಲ ಕೇಳುವವರಿಗೂ ನಮಸ್ಕಾರ. ಸರ್, ಈಗ ಇವತ್ತು ನಾವು ಈ ಒಂದು ಮಣ್ಣು ಮತ್ತು ನೀರಾವರಿ ನೀರಿನ ಪರೀಕ್ಷೆಯ ಬಗ್ಗೆ ಮಾತಾಡ್ತಾ ಇದ್ವಿ ಸರ್. ಈಗ ಮೊದಲನೇದಾಗಿ ಈ ಮಣ್ಣು ಪರೀಕ್ಷೆ ಅಂತಂದ್ರೆ ಏನ್ ಸರ್? ಸರ್, ಮಣ್ಣು ಪರೀಕ್ಷೆ ಅಂದ್ರೆ ಈಗ ಮನುಷ್ಯರಿಗೆ ಹೇಗೆ ಆರೋಗ್ಯ ಕೆಟ್ಟಾಗ ನಾವು ಒಂದು ರಕ್ತದ ಪರೀಕ್ಷೆ ಇರ್ಬೋದು ಅಥವಾ ಇತರೆ ಪರೀಕ್ಷೆಗಳನ್ನ ನಾವು ಮಾಡಿಸ್ತಾ ಇರ್ತೀವಿ. ಅದರ ಆಧಾರದ ಮೇಲೆ ನಾವು ಮಾತ್ರೆಗಳನ್ನ ತಗೋದು ಮತ್ತೆ ಈ ಒಂದು ಊಟ ಮಾಡೋದಿರ್ಬೋದು ಈ ತರದ ಎಲ್ಲ ಇವನ್ನ ಮಾಡ್ತಿರ್ತೀವಲ್ಲ, ಅದೇ ರೀತಿಯಾಗಿ ಮಣ್ಣಿಗೂ ಕೂಡ ಪರೀಕ್ಷೆಯನ್ನ ಮಾಡಬೇಕಾಗಿರುತ್ತೆ. ಯಾಕೆ ಅಂತಂದ್ರೆ ಆ ಮಣ್ಣಿನಲ್ಲಿ ಯಾವ ಪೋಷಕಾಂಶಗಳ ಮಟ್ಟ ಎಷ್ಟು ಇದೆ ಅಂತ ತಿಳ್ಕೊಳ್ಳೋದು ಒಂದು ಮುಖ್ಯವಾಗಿರ್ತದೆ. ಮತ್ತೆ ಯಾವ ಬೆಳೆಯನ್ನ ನಾವು ಬೆಳಿಬೇಕು ಅನ್ಕೊಂಡಿರ್ತೀವಿ ಆ ಬೆಳೆ ಆ ಮಣ್ಣಿಗೆ ಸೂಕ್ತವಾಗಿ ಇರುತ್ತೋ ಅಥವಾ ಇಲ್ವೋ ಅಂತಂದು ತಿಳ್ಕೊಳ್ಳೋದು ಕೂಡ ಮುಖ್ಯವಾಗಿರ್ತದೆ. ಮತ್ತೆ ಅದರ ಜೊತೆಗೆ ಏನಂತಂದ್ರೆ ಈ ಕೆಲವೊಂದು ಪೋಷಕಾಂಶಗಳ ಕೊರತೆಗಳು ಕೆಲವೊಂದು ಜಮೀನಿನಲ್ಲಿ ಕಂಡು ಬರ್ತದೆ, ಅವುಗಳನ್ನ ನಾವು ಪರೀಕ್ಷೆ ಮುಖಾಂತರ ತಿಳ್ಕೊಬಹುದಾಗಿದೆ. ಅದೇ ರೀತಿಯಾಗಿ ಈ ಮಣ್ಣಿನ ಒಂದು ರಸಸಾರ ಅಂತ ಹೇಳ್ತೀವಿ, ಅಂದ್ರೆ ಯಾವ ಗೊಬ್ಬರಗಳನ್ನ ನಾವು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ಕೂಡ ನಾವು ಮಣ್ಣು ಪರೀಕ್ಷೆ ಮುಖಾಂತರ ಮಾಡಬಹುದಾಗಿದೆ. ಮತ್ತೆ ಅದೇ ರೀತಿಯಾಗಿ ಈಗ ಇತ್ತೀಚೆಗೆ ಏನಪ್ಪ ಅಂತಂದ್ರೆ ಖರ್ಚನ್ನ ಕಡಿಮೆ ಮಾಡುವಂತ ಒಂದು ಕಡೆಗೆ ನಾವು ಗಮನ ಹರಿಸಬೇಕಾಗಿದೆ. ಯಾಕೆಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ಹೆಚ್ಚಿನ ಒಂದು ವೆಚ್ಚ ಆಗ್ತಿರೋದು ಏನಂತಂದ್ರೆ ಈ ರಸಗೊಬ್ಬರಗಳ ಬಳಕೆಯಿಂದ. ಈ ರಸಗೊಬ್ಬರಗಳ ಬಳಕೆಯನ್ನು ವೈಜ್ಞಾನಿಕವಾಗಿ ಮಾಡಬೇಕು ಅಂತಂದ್ರೆ ಮಣ್ಣಿನ ಪರೀಕ್ಷೆ ಅತಿ ಅವಶ್ಯಕವಾಗಿರುತ್ತೆ ಸರ್. ಈಗ ಸಾಕಷ್ಟು ನಮ್ಮ ಕೃಷಿಕರು ಹೇಳ್ತಾ ಇದಾರೆ ಸರ್, ನಮ್ಮ ಅಜ್ಜಂದಿರ ಕಾಲದಲ್ಲಿ ನಾವು ಮಣ್ಣು ಪರೀಕ್ಷೆ ಮಾಡಿಸ್ತಾ ಇರಲಿಲ್ಲ ಸರ್, ಈಗ ಯಾಕೆ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಇಂಥ ಕೃಷಿಕರಿಗೆ ಏನ್ ಹೇಳ್ತೀರಿ ಸರ್? ಸರ್, ಹಿಂದಿನ ಕಾಲದಲ್ಲಿ ಈಗ ಸುಮಾರು ಒಂದು 50 ವರ್ಷದ ಹಿಂದ್ಗಡೆ ಹೋದ್ರೆ ನಾವು ಯಾರು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇರಲಿಲ್ಲ. ಅವಾಗ ಏನ್ ಮಾಡ್ತಿದ್ರು ಅಂತಂದ್ರೆ, ನಮ್ಮ ಒಂದು ಸುತ್ತಮುತ್ತ ಇರತಕ್ಕಂತ ಜಮೀನಲ್ಲಿ ಬೆಳೆದಿರತಕ್ಕಂತ ಈ ಉಳಿಕೆಗಳನ್ನ ಏನ್ ಮಾಡ್ತಿದ್ರು, ದನಕರುಗಳಿಗೆ ತಿನ್ನಿಸಿ ಅದನ್ನ ಮತ್ತೆ ತಿಪ್ಪೆಗೆ ಹೋಗಿ ಅದು ಮತ್ತೆ ನಮ್ಮ ಒಂದು ಜಮೀನುಗಳಿಗೆ ತಿಪ್ಪೆ ಗೊಬ್ಬರವಾಗಿ ನಾವು ಬಳಸ್ತಾ ಇದ್ವಿ. ಆದ್ರೆ ಇತ್ತೀಚೆಗೆ ಏನಾಗ್ತಿದೆ, ಈ ಒಂದು ಅಧಿಕ ಇಳುವರಿ ಪಡೀಲಿಕ್ಕೆ ಈಗ ಇತ್ತೀಚೆಗೆ ಬಳಸ್ತಾ ಇರತಕ್ಕಂತ ರಾಸಾಯನಿಕ ಗೊಬ್ಬರಗಳು ಏನಾಗ್ತವೆ, ಇವುಗಳನ್ನ ನಾವು ಹೊರಗಡೆಯಿಂದ ಕೊಂಡು ತರಬೇಕಾಗ್ತದೆ. ಇಲ್ಲಿ ನಮ್ಗೆ ವೆಚ್ಚ ಜಾಸ್ತಿ. ಆನಂತರ ಏನಂತಂದ್ರೆ, ಕೆಲವೊಂದು ಜಮೀನಿನಲ್ಲಿ ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ, ಹೆಚ್ಚಾನು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇರೋದ್ರಿಂದ, ಒಂದೇ ತರದ ಗೊಬ್ಬರಗಳನ್ನ ಬಳಸ್ತಾ ಇರೋದ್ರಿಂದ ಕೆಲವೊಂದು ಈ ಪೋಷಕಾಂಶಗಳು ಮಣ್ಣಿನಲ್ಲಿ ಉಳಿಕೆಯಾಗಿ ಹಾಗೆಯೇ ಉಳ್ಕೊಂಡು ಹೋಗ್ತಾ ಇದೆ ಸರ್. ಇದರಿಂದ ಏನಾಗ್ತದೆ ಅಂತಂದ್ರೆ, ಇಳುವರಿಯಲ್ಲಿ ಕೂಡ ವ್ಯತಿರಿಕ್ತ ಪರಿಣಾಮವನ್ನ ಬೀರ್ತಾ ಇದೆ. ಹಾಗಾಗಿ ನಾವು ಮಣ್ಣು ಪರೀಕ್ಷೆನ ಮಾಡಿಸಲೇಬೇಕಾಗಿದೆ ಸರ್. ನಾವು ಹಿಂದಿನ ಕಾಲದಕ್ಕೂ ಈಗಿನಕ್ಕೂ ನಾವು ಕಂಪ್ಯಾರಿಸನ್ ಮಾಡೋದು ಸ್ವಲ್ಪ ಕಷ್ಟ ಸರ್. ಅಂದ್ರೆ ಹಿಂದೆಲ್ಲ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ, ಸಾವಯವ ಗೊಬ್ಬರ ಈ ರೀತಿಯಾದಂತಹ ಗೊಬ್ಬರಗಳನ್ನ ಬಳಸ್ತಾ ಇರೋದ್ರಿಂದ ಭೂಮಿಯಲ್ಲಿ ಯಾವಾಗ್ಲೂ ಪೋಷಕಾಂಶಗಳು ಉಳ್ಕೊಂಡು ಬರ್ತಾ ಇದ್ವು. ಅಂದ್ರೆ ಇವತ್ತಿನ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ರಾಸಾಯನಿಕ ಬಳಕೆಯಿಂದ ಭೂಮಿಯಲ್ಲಿ ಪೋಷಕಾಂಶಗಳ ಕೊರತೆ ಆಗಿದೆ ಅಂದ್ರೂ ತಪ್ಪಾಗ್ಲಾರದು. ಹೌದು ಸರ್. ಈಗ ಏನಾಗುತ್ತೆ ಅಂತಂದ್ರೆ, ಈಗ ರಾಸಾಯನಿಕಗಳು ಅವಶ್ಯಕ ಬೇಕೇ ಬೇಕು. ಅವುಗಳನ್ನು ಇಲ್ದಂಗೆ ನಾವು ಕೃಷಿ ಮಾಡೋದು ಸ್ವಲ್ಪ ಕಷ್ಟ ಆಗಿದೆ. ಯಾಕಂದ್ರೆ ಈಗ ಸದ್ಯಕ್ಕೆ ಇರತಕ್ಕಂತ ಜನಸಂಖ್ಯೆಗೆ ನಾವು ಆಹಾರವನ್ನು ಒದಗಿಸಲೇಬೇಕು ಅಂತಂದ್ರೆ ರಾಸಾಯನಿಕಗಳ ಬಳಕೆ ಅತಿ ಮುಖ್ಯವಾಗಿರ್ತದೆ. ಆದ್ರೆ ಯಾವ ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಕು ಅನ್ನೋದನ್ನ ನಾವು ಈ ಮಣ್ಣು ಪರೀಕ್ಷೆ ಮುಖಾಂತರ ತಿಳ್ಕೊಬೇಕಾಗ್ತದೆ. ನಿಮ್ಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಅಂದ್ರೆ ಮುಂಚೆ ನಾವು ಬಹಳ ಕಡಿಮೆ ರಸಗೊಬ್ಬರಗಳನ್ನು ಬಳಸಿದ್ವಿ. ಇತ್ತೀಚೆಗೆ ಪ್ರತಿ 10 ವರ್ಷಕ್ಕೂ ಏನಾಗ್ತದೆ ಅಂತಂದ್ರೆ, ನಮ್ಮ ಜಮೀನುಗಳಲ್ಲಿ ಒಂದೊಂದು ಪೋಷಕಾಂಶಗಳ ಕೊರತೆ ಜಾಸ್ತಿ ಆಗ್ತದೆ. ಇದಕ್ಕೆ ಕಾರಣ ಒಂದು ಏನು ಅಂತಂದ್ರೆ, ನಾವು ಈ ಸಾವಯವ ಗೊಬ್ಬರಗಳ ಬಳಕೆಯನ್ನ ಕಡಿಮೆ ಮಾಡಿರೋದು ಒಂದು. ಎರಡನೇದು, ಒಂದೇ ತರದ ಗೊಬ್ಬರಗಳನ್ನ. ಈಗ ನಾವು ಸಾಕಷ್ಟು ಸರಿ ರೈತರ ಹತ್ರ ಹೋದಾಗ ಏನಪ್ಪಾ ಅಂತಂದ್ರೆ, ಮೆಕ್ಕೆಜೋಳ ನಮ್ಮ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಬೆಳೀತಕ್ಕಂತ ಬೆಳೆ. ಅಲ್ಲಿ ಹೋಗಿ ನಾವು ರೈತರು ಕೇಳಿದಾಗ ಯಾವ ಗೊಬ್ಬರಗಳನ್ನು ಬಳಸ್ತೀರಿ ಅಂತಂದ್ರೆ, ಅವ್ರು ಹೇಳೋದೇನಂತಂದ್ರೆ, DAP ನಾವು ಮೂಲ ಗೊಬ್ಬರವಾಗಿ ಬಳಸ್ತೀವಿ, ಮೇಲ್ಗೊಬ್ಬರವಾಗಿ ಯೂರಿಯಾವನ್ನ ಬಳಸ್ತೀವಿ ಅಂತ ಹೇಳ್ತಾರೆ. ಇದರಿಂದ ಏನಾಗ್ತದೆ ಅಂತಂದ್ರೆ, ಈಗ DAP ನಾವು ಹೆಚ್ಚಾನು ಹೆಚ್ಚು ಬಳಸಿದಾಗ ಅದರಲ್ಲಿರ್ತಕ್ಕಂತ ರಂಜಕ ನಮ್ಮ ಭೂಮಿಯಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟು ಭೂಮಿಯಲ್ಲಿ ಇರ್ತಕ್ಕಂತ ಕೆಲವೊಂದು ಪೋಷಕಾಂಶಗಳು, ನಿಮ್ಗೆ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಈ ಜಿಂಕ್ ಇರ್ಬೋದು ಮತ್ತೆ ಐರನ್ ಅಂತ ಅಂದ್ ಹೇಳ್ತೀವಿ, ಕಬ್ಬಿಣ ಅಂಶ, ಬೆಳೆಗಳಿಗೆ ಸಿಗುವಂತ ರೀತಿಯಲ್ಲಿ ಕನ್ವರ್ಷನ್ ಆಗ್ಬಿಡುತ್ತೆ. ಹಾಗಾಗಿ ಈ ಮಣ್ಣು ಪರೀಕ್ಷೆ ಮಾಡಿದಾಗ ಯಾವ ಗೊಬ್ಬರಗಳನ್ನ ಬಳಸಬೇಕು ಅಂತಂದು ಗೊತ್ತಾಗ್ತದೆ. ಆಮೇಲೆ ಈಗ ಪೊಟಾಷ್ ಗೊಬ್ಬರಗಳನ್ನ ನಮ್ಮ ರೈತರು ಬಳಸೋದು ಕಡಿಮೆ, ಅದನ್ನ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು, ಇದನ್ನೆಲ್ಲನೂ ತಿಳ್ಕೊಬೇಕು ಅಂದ್ರೆ ಮಣ್ಣು ಪರೀಕ್ಷೆ ಅವಶ್ಯಕತೆವಾಗಿರುತ್ತೆ ಸರ್. ಈಗ ಹಾಗಾದ್ರೆ ಮಣ್ಣು ಪರೀಕ್ಷೆ ಅಂತಂದ್ರೆ ಯಾವ ರೀತಿ ತೆಗಿಬೇಕಾಗುತ್ತೆ ಮಣ್ಣನ್ನ ತಮ್ಮ ಒಂದು ಕೃಷಿ ಭೂಮಿಯಲ್ಲಿ ನಮ್ಮ ಕೃಷಿಕರು? ಸರ್, ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಏನಂತಂದ್ರೆ, ಸಾಕಷ್ಟು ಜನ ರೈತರು ಬರ್ತಾರೆ. ಅದರಲ್ಲಿ ನಮ್ಮ ರೈತರಲ್ಲಿ ಮಣ್ಣು ಪರೀಕ್ಷೆಗೋಸ್ಕರ ಈ ಒಂದು ಮಾದರಿನ ತೆಗೆಯುವಂತ ಮಾಹಿತಿ ಇನ್ನೂ ತುಂಬಾ ಕಡಿಮೆ ಇದೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ತಗೊಂಡ್ ಬಂದ್ಬಿಡ್ತಾರೆ, ಅಥವಾ ಎಷ್ಟು ಆಳದಲ್ಲಿ ತಗೊಂಡ್ಬರ್ಬೇಕು ಅಂತ ಗೊತ್ತಿರಲ್ಲ, ಯಾವ ಸಮಯದಲ್ಲಿ ತಗೊಂಡ್ಬರ್ಬೇಕು ಅಂತ ಗೊತ್ತಿರಲ್ಲ. ಇವುಗಳೆಲ್ಲವನ್ನು ನೋಡಿದಾಗ ಏನಪ್ಪಾ ಅಂತಂದ್ರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀಡಬೇಕಾಗ್ತದೆ. ಈಗ ಯಾವುದೇ ಒಂದು ಮಣ್ಣು ಪರೀಕ್ಷೆನ ನಾವು ತಗೋಬೇಕು ಅಂತಂದ್ರೆ, ಅದಕ್ಕೆ ಸೂಕ್ತವಾದ ಸಮಯ ಅಂತಂದ್ರೆ ಬೇಸಿಗೆಯಲ್ಲಿ ಅತಿ ಹೆಚ್ಚು ಸೂಕ್ತವಾದ ಸಮಯವಾಗಿ ಇರ್ತದೆ. ಯಾಕೆ ಅಂತಂದ್ರೆ ಈಗೆಲ್ಲ ಬೆಳೆಗಳು ಕಟಾವ್ ಆಗಿರ್ತವೆ, ಮುಂದಿನ ಒಂದು ಬೆಳೆಗೆ ಈಗ ಏನಪ್ಪಾ ಅಂತಂದ್ರೆ ಎಲ್ಲ ರೆಡಿ ಮಾಡ್ಕೊಂತಿರ್ತಾರೆ ಸರ್ ಮುಂದಿನ ದಿನಗಳಲ್ಲಿ. ಹಾಗಾಗಿ ಈ ಮಾರ್ಚ್, ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಏನಿರುತ್ತೆ, ಈಗ ಮಣ್ಣು ಪರೀಕ್ಷೆ ಮಾಡ್ಕೊಳ್ಳಕ್ಕೆ ಸೂಕ್ತವಾದ ಸಮಯ. ಮತ್ತೆ ಯಾವ ರೀತಿ ತಗೊಂಡ್ಬರ್ಬೇಕು ಅಂತಂದ್ರೆ, ಒಂದೇ ತರದ ಜಮೀನ್ ಇತ್ತು ಅಂತಂದ್ರೆ 5 ಎಕರೆವರೆಗೂ ಒಂದು ಸ್ಯಾಂಪಲ್ ನ ನಾವು ತಗೊಂಡ್ಬರ್ಬೋದು ಸರ್ ಮಾದರಿಯನ್ನ. ಈಗ ಕೆಲವೊಂದ್ ಕಡೆಗೆ ಏನಾಗ್ತದೆ, ಈಗ ಒಂದು 5 ಎಕರೆ ಇತ್ತು ಅಂತಂದ್ರೆ ಅದರಲ್ಲಿ 2 ಎಕರೆ ಬೇರೆ ತರ ಇರುತ್ತೆ, ಮತ್ತೆ ಒಂದು 3 ಎಕರೆ ಬೇರೆ ತರ ಇರ್ತದೆ. ಅಂದ್ರೆ ನೋಡ್ಲಿಕ್ಕೆ ನಮ್ಗೀಗ ಕಪ್ಪು ಜಮೀನ್ ಒಂದ್ ಕಡೆಗೆ ಇರುತ್ತೆ, ಮತ್ತೆ ಮರಳು ಮಿಶ್ರಿತ ಜಮೀನ್ ಒಂದ್ ಕಡೆಗೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಆ ಎರಡೂ ಜಮೀನಿಂದ ಒಂದು ಬೇರೆ ಬೇರೆ ಮಾದರಿಯನ್ನೇ ತಗೊಳ್ಬೇಕಾಗ್ತದೆ. ತದನಂತರದಲ್ಲಿ ಏನಂತಂದ್ರೆ, ಕೆಲವೊಂದು ಪ್ರದೇಶಗಳಲ್ಲಿ ಏನಪ್ಪಾ ಅಂದ್ರೆ ಇಳುವರಿ ಆಧಾರದ ಮೇಲೆ, ಕೆಲವೊಂದು ಪ್ರದೇಶದಲ್ಲಿ ಇಳುವರಿ ಜಾಸ್ತಿ ಬರ್ತಾ ಇರ್ತದೆ, ಕೆಲವೊಂದು ಪ್ರದೇಶದಲ್ಲಿ ಇಳುವರಿ ಕಡಿಮೆ ಬರ್ತಾ ಇರುತ್ತೆ. ಅಂತ ಸಂದರ್ಭದಲ್ಲೂ ಕೂಡ ನಾವು ಬೇರೆ ಬೇರೆ ಮಾದರಿಯನ್ನೇ ತೆಗೆದುಕೊಳ್ಬೇಕಾಗ್ತದೆ. ಹೀಗೆ ರೈತರು ಏನಪ್ಪಾ ಅಂತಂದ್ರೆ ಅವರ ಜಮೀನನ್ನ ವಿಂಗಡಿಸ್ಕೊಂಡ್ಬಿಟ್ಟು ಮಣ್ಣಿನ ಒಂದು ಬಣ್ಣ ಇರ್ಬೋದು, ಇಳುವರಿ ಇರ್ಬೋದು, ಅಥವಾ ಮಣ್ಣಿನ ಒಂದು ಕಣ ರಚನೆ ಇರ್ಬೋದು, ಅಂದ್ರೆ ಈಗ ಮರಳು ಮಿಶ್ರಿತ ಮಣ್ಣು, ಈ ತರದ ಆಧಾರದ ಮೇಲೆ ಏನಪ್ಪಾ ಅಂತಂದ್ರೆ ಜಮೀನಿನ ವಿಂಗಡಣೆ ಮಾಡ್ಕೊಂಡು ಆ ವಿಂಗಡಣೆ ಆದ 10-15 ಕಡೆ ಸ್ಯಾಂಪಲ್ ನ ತಗೋಬೇಕಾಗ್ತದೆ. ಎಲ್ಲೋ ಒಂದ್ ಕಡೆ ತಗೊಂಬಂದ್ರೆ ಅದು ಸರಿಯಲ್ಲ, ಅಂದ್ರೆ ಒಂದೇ ಲೈನ್ ಹಿಡ್ಕೊಂಡ್ ತಗೊಂಡೋದಲ್ಲ, ರ್ಯಾಂಡಮ್ ಆಗಿ ಅಲ್ಲಲ್ಲೇ ಸ್ಯಾಂಪಲ್ ನ ತಗೋಬೇಕು. ಒಂದ್ ಕಡೆ ತಗೊಂಡ್ರೆ ಅಂದ್ರೆ ಮತ್ತೊಂದು 30 ಹೆಜ್ಜೆ ಬಿಟ್ಟು ಮತ್ತೊಂದ್ ಕಡೆಗೆ, ಈ ರೀತಿಯಾಗಿ ಸ್ಯಾಂಪಲ್ ನ ತಗೋಬೇಕಾಗುತ್ತೆ. ಸ್ಯಾಂಪಲ್ ತಗೋಣಕ್ಕೆ ಮುಖ್ಯವಾದ ಸಲಕರಣೆ ಅಂತಂದ್ರೆ ಸಲಿಕೆ. ಸಲಿಕೆ ಅಥವಾ ಗುದ್ಲಿ ನಮ್ಮ ರೈತರ ಎಲ್ಲಾ ಕಡೆಯೂ ಸಿಗೋದ್ರಿಂದ ಅದರ ಮುಖಾಂತರ ನಾವೇನಪ್ಪಾ ಅಂತಂದ್ರೆ ಈ ಒಂದು ಸ್ಯಾಂಪಲ್ ನ ತಗೋಬೇಕಾಗ್ತದೆ. ಎಷ್ಟು ಆಳದಿಂದ ತಗೋಬೇಕು ಅಂತಂದ್ರೆ, ಮೇಲ್ಗಡೆಯಿಂದ ಸುಮಾರು ಈಗ ನಮ್ಗೆ ಮೆಕ್ಕೆಜೋಳ, ಭತ್ತ ಮತ್ತೆ ರಾಗಿ ಈ ತರದ ಬೆಳೆಗಳಿಗೆ ನಾವು ಮಣ್ಣು ಸ್ಯಾಂಪಲ್ ತಗೋಬೇಕು ಅಂತಂದ್ರೆ ಸುಮಾರು 1.5 ಅಡಿಯವರೆಗೂ ನಾವು ಮಣ್ಣನ್ನ ತಗೋಬೇಕಾಗುತ್ತೆ. ಅದೇ ನಾವು ತೋಟಗಾರಿಕೆ ಬೆಳೆಗಳಿಗೆ ಮಾಡೋದಾದ್ರೆ ಅಥವಾ ಡೀಪ್ ರೂಟೆಡ್ ಕ್ರಾಪ್ಸ್ ಅಂತ ನಾವೇನ್ ಹೇಳ್ತೀವಿ, ಆಳವಾದ ಬೇರ್ಗಡೆ ಬಿಡತಕ್ಕಂತ ಬೆಳೆಗಳಲ್ಲಿ ಸುಮಾರು 1 ಅಡಿವರೆಗೂ ತಗೋಬೇಕಾಗ್ತದೆ. ಮತ್ತೆ ಅದೇ ರೀತಿಯಾಗಿ ಕೆಲವೊಂದು ತೋಟಗಾರಿಕೆ ಬೆಳೆಗಳು ಇರ್ತವೆ, ಈಗ ಮಾವು ಇರ್ಬೋದು, ಮತ್ತೆ ಆಳವಾಗಿ ಬೇರೆ ಬಿಡತಕ್ಕಂತ ತೋಟಗಾರಿಕೆ ಬೆಳೆಗಳಲ್ಲಿ ಅಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ 2-3 ಸ್ಯಾಂಪಲ್ ನ ತಗೋಬೇಕಾಗ್ತದೆ. ಅಂದ್ರೆ ಈಗ 30 ಸೆಂಟಿಮೀಟರ್ ವರ್ಗೂ ಒಂದು ಸ್ಯಾಂಪಲ್, 30-60 ಸೆಂಟಿಮೀಟರ್ ವರ್ಗೂ ಒಂದು, ಮತ್ತೆ 60-90 ಸೆಂಟಿಮೀಟರ್ ಈ ರೀತಿ ತಗೋಬೇಕಾಗ್ತದೆ. ಆದ್ರೆ ನಾರ್ಮಲ್ ಆಗಿ ಮೆಕ್ಕೆಜೋಳ ಮತ್ತೆ ರಾಗಿ ಮಾಡುವಂತ ಪ್ರದೇಶದಲ್ಲಿ ಮೇಲಿನಿಂದ ಸುಮಾರು 1/4 ಅಡಿಯಿಂದ 3/4 ಅಡಿವರೆಗೂ ತಗೊಂಡ್ರೆ ಸಾಕಾಗುತ್ತೆ. ಯಾವ ರೀತಿ ತಗೋಬೇಕು ಅಂದ್ರೆ ಸಲಿಕೆಯಲ್ಲಿ ವಿ ಆಕಾರದಲ್ಲಿ ಒಂದು ಗುಂಡಿ, ವಿ ಆಕಾರದಲ್ಲಿ ಏನೇ ಅಂತಂದ್ರೆ ಯಾಕೆ ಆ ರೀತಿ ಹೇಳ್ತೀವಿ ಅಂತಂದ್ರೆ ಮಣ್ಣು ಸ್ಯಾಂಪಲ್ ತಗೊಳಕ್ಕೆ ಈಸಿ ಆಗ್ಲಿ ಅಂತ. ವಿ ಆಕಾರದಲ್ಲಿ ಒಂದು ಗುಂಡಿ ಮಾಡಿ ಅದರಲ್ಲಿರ್ತಕ್ಕಂಥ ಮಣ್ಣನ್ನ ತೆಗೆದು ಹೊರಗಡೆ ಹಾಕಬೇಕಾಗ್ತದೆ. ತದನಂತರದಲ್ಲಿ ಯಾವ್ದಾದ್ರು ಒಂದು ಸೈಡ್ ನಲ್ಲಿ 1 ಇಂಚಷ್ಟು ದಪ್ಪ ಮಣ್ಣನ್ನ ಮೇಲಿಂದ ಕೆಳಗಿನವರೆಗೂ ಅಂದ್ರೆ ಸುಮಾರು 3/4 ಅಡಿವರೆಗೂ ಆಳದಲ್ಲಿ ನಾವೇನಪ್ಪ ಅಂತಂದ್ರೆ ಆ ಸಲಿಕೆಯಲ್ಲಿ ಏನಪ್ಪಾ ಅಂದ್ರೆ ಕೊಚ್ಚಿಕೊಂಡಾಗ ಅದು ಬಂದು ಆ ಗುಂಡಿಯಲ್ಲಿ ಬೀಳ್ತದೆ, ಆ ಮಣ್ಣನ್ನ ತಗೊಂಡು ನಾವು ಒಂದು ಬುಟ್ಟಿಗೆ ಹಾಕೋಬೇಕಾಗ್ತದೆ. ಇದೇ ರೀತಿಯಾಗಿ ನಾವೇನು ಅಂತಂದ್ರೆ 1-10 ಕಡೆಗೆ ಅಥವಾ 15 ಕಡೆಗೆ ನಾವು ಈ ಸ್ಯಾಂಪಲ್ ಗಳನ್ನ ತಗೊಂಡು ಎಲ್ಲದನ್ನು ಒಂದೇ ಬುಟ್ಟಿಲಿ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿದ ನಂತರ ಏನಂತಂದ್ರೆ ಅದರಲ್ಲಿ ಕಸ ಅಥವಾ ಕಲ್ಲುಗಳು ಏನಾದರೂ ಇದ್ರೆ ಅವನ್ನ ತೆಗೆದು ಹಾಕ್ಬೇಕು. ಮಣ್ಣು ಹಸಿಯಾಗಿತ್ತು ಅಂತಂದ್ರೆ ಅದನ್ನ ನಾವೇನ್ ಮಾಡಬೇಕಾಗ್ತದೆ ಅಂತಂದ್ರೆ ಒಂದಿನ ಅಥವಾ 2 ದಿನ ನೆರಳಲ್ಲಿ ಒಣಗಿಸಬೇಕಾಗ್ತದೆ. ಒಣಗಿಸಿದ ನಂತರ ಅದನ್ನ ಸರಿಯಾಗಿ ಪುಡಿ ಮಾಡಿ ಮಿಶ್ರಣ ಮಾಡಿ ಅದರಿಂದ ನಮ್ಗೇನು ಅಂತಂದ್ರೆ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡೋದಲ್ಲ ಅಷ್ಟು ಚೆನ್ನಾಗಿ ನಮ್ಗೆ ರಿಸಲ್ಟ್ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ 2 ಬಗ್ಸೆವಷ್ಟು ಮಣ್ಣನ್ನ ನಾವು ತಗೊಂಡ್ಬರ್ಬೇಕಾಗುತ್ತೆ. ಸರ್, ಈಗ ಮಣ್ಣು ಎಲ್ಲಿ ತೆಗಿಬೇಕು ಎಲ್ಲಿ ತೆಗಿಬಾರ್ದು ಪರೀಕ್ಷೆಗೆ? ಸರ್, ಜಮೀನಲ್ಲಿ ಏನಪ್ಪಾ ಅಂತಂದ್ರೆ ಬದುವಿನ ಹತ್ರ ತೆಗಿಬಾರ್ದು, ಯಾವ್ದಾದ್ರು ದೊಡ್ಡ ಮರಗಳಿದ್ವು ಅಂತಂದ್ರೆ ಅಲ್ಲಿ ತೆಗಿಬಾರ್ದು, ಆಮೇಲೆ ದನಕರುಗಳನ್ನ ಕಟ್ಟುವಂತ ಜಾಗದಲ್ಲಿ ತೆಗಿಬಾರ್ದು, ಮತ್ತೆ ನೀರಾವರಿ ಕಾಲುವೆಗಳೇನಾದ್ರು ಇದ್ವು ಅಂತಂದ್ರೆ ದೊಡ್ಡ ದೊಡ್ಡ ಕಾಲುವೆಗಳಿರ್ತವೆ ಅದ್ರ ಪಕ್ಕದಲ್ಲಿ ಬಸಿ ಬರ್ತಿರ್ತದೆ ಅಂತ ಇದರಲ್ಲಿ ತೆಗಿಬಾರ್ದು. ಬದುವಿನಿಂದ ಸುಮಾರು 10 ಅಡಿ ಒಳಗಡೆ ತಗೋಬೇಕಾಗ್ತದೆ ಸರ್. ಈ ರೀತಿಯಾಗಿ ತಗೋಬೇಕಾಗ್ತದೆ. ಮತ್ತೆ ಏನಾದ್ರೂ ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿದ್ರೆ ಸುಮಾರು 1-3 ತಿಂಗಳ ನಂತರ ಈ ಮಣ್ಣು ಪರೀಕ್ಷೆಯನ್ನ ಮಾಡ್ಕೊಳ್ಳಕ್ಕೆ ಮಾದರಿನ ತಗೋಬೇಕು ಸರ್. ಅಂದ್ರೆ ಈಗೆಲ್ಲ ಬೇಸಿಗೆ ಕಾಲನೇ ಸೂಕ್ತ ಅಂತ ಹೇಳ್ತೀರಾ? ಹೌದು, ಬೇಸಿಗೆ ಕಾಲದಲ್ಲಿ ಯಾಕೆ ಸೂಕ್ತ ಅಂತಂದ್ರೆ ಮುಂದಿನ ಒಂದು ಮುಂಗಾರಿಗೆ ಈಗ ಎಲ್ಲ ತಯಾರಿ ಮಾಡ್ಕೊಂತಿರ್ತಾರೆ. ಈಗ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಈಗ ಏನು ಆ ಮಣ್ಣಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಮಟ್ಟ ನಮ್ಗೆ ಗೊತ್ತಾಗುತ್ತೆ, ಯಾವ ಗೊಬ್ಬರಗಳನ್ನ ಮುಂದಿನ ದಿನಗಳಲ್ಲಿ ಬಳಸಬೇಕು ಅಂತ. ಸರ್, ಈಗ ಒಂದ್ ಮಾತಾಡಿದ್ರೆ ನೀವು ಮಾತಾಡ್ತಾ ಅಂದ್ರೆ ಮಣ್ಣನ್ನ ಈಗ ಹಸಿ ಇತ್ತು ಅಂತಂದ್ರೆ ಬಿಸಿಲಲ್ಲಿ ಒಣಸಬಾರ್ದು, ನೆರಳಲ್ಲೇ ಒಣಸ್ಬೇಕು ಅಂತ ಹೇಳಿದ್ರ. ಏಕೆ ನೆರಳಲ್ಲಿ ಯಾಕೆ ಒಣಸ್ಬೇಕಾಗುತ್ತೆ, ಬಿಸಿಲಲ್ಲಿ ಯಾಕೆ ಒಣಸಬಾರ್ದು ಅಂತ ಹೇಳ್ತೀರಾ? ಸರ್, ಬಿಸಿಲಲ್ಲಿ ಒಣಗಿಸಿದಾಗ ಕೆಲವೊಂದು ಪೋಷಕಾಂಶಗಳು, ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ನಮ್ಗೆ ಈಗ ಒಂದು ಸಾರಜನಕ ಏನಿದೆ ಅದು ಆವಿಯಾಗಿ ಹೋಗುವಂತ ಸಂದರ್ಭ ಬರುತ್ತದೆ, ಹಾಗಾಗಿ ಅದನ್ನ ನೆರಳಲ್ಲೇ ಒಣಗಿಸಬೇಕಾಗ್ತದೆ. ಮತ್ತೆ ಈಗ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ ಅದನ್ನು ಕೂಡ ಕೆಲವೊಂದು ಸಂದರ್ಭದಲ್ಲಿ ಹಾಳಾಗುವಂತ ಸಂದರ್ಭ ಇರುತ್ತೆ, ಹಾಗಾಗಿ ನೆರಳಲ್ಲೇ ಒಣಗಿಸಬೇಕು. ಈಗ ನೀವು ಹೇಳಿದ ರೀತಿಯಲ್ಲಿ ಮಣ್ಣನ್ನ ನಮ್ಮ ಕೃಷಿಕರೆಲ್ಲ ತೆಗೆದು ಈಗ ಮಣ್ಣು ಪರೀಕ್ಷೆ ಅಂತಂದ್ರೆ ಎಲ್ಲಿ ಕೊಡಬೇಕಾಗುತ್ತೆ, ಆ ಮಣ್ಣು ಪರೀಕ್ಷೆಗೆ ಕೊಡಬೇಕಾದ್ರೆ ಏನೆಲ್ಲ ಅವರು ಮುನ್ನೆಚ್ಚರಿಕೆ ಒಂದು ಕ್ರಮಗಳನ್ನ ವಹಿಸಬೇಕಾಗುತ್ತೆ? ಮಣ್ಣು ಪರೀಕ್ಷೆಯನ್ನ ಈಗ ನಮ್ಗೇನಂತಂದ್ರೆ ಕೃಷಿ ಇಲಾಖೆಯಲ್ಲಿ ಮಾಡ್ತಾರೆ, ಮತ್ತೆ ತೋಟಗಾರಿಕೆ ಇಲಾಖೆ ಬಯೋಸೆಂಟರ್ ಅಂತ ಹೇಳ್ತೀವಿ ಅಲ್ಲಿ ಇರುತ್ತೆ, ನಮ್ಮ ದಾವಣಗೆರೆಯಲ್ಲಿ ಇದೆ. ಮತ್ತೆ ಅದರ ಜೊತೆಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮತ್ತೆ ಕೃಷಿ ಸಂಶೋಧನಾ ಕೇಂದ್ರ ಅಂತಂದೇನು ನಮ್ಮ ಕತ್ತಲಗೆರೆಯಲ್ಲಿದೆ ದಾವಣಗೆರೆ ಭಾಗದಲ್ಲಿ, ಅಲ್ಲಿನೂ ಕೂಡ ನಾವು ಮಣ್ಣು ಪರೀಕ್ಷೆಯನ್ನ ಮಾಡಿಸಬಹುದು. ಎಲ್ಲಾ ಕಡೆಗೂ ಕೂಡ ಮಣ್ಣು ಪರೀಕ್ಷೆ ಮಾಡಿಕೊಡ್ತಾರೆ. ಆದ್ರೆ ಸ್ಯಾಂಪಲ್ ಕೊಡಬೇಕಾದ್ರೆ ಕೆಲವೊಂದು ಮಾಹಿತಿಗಳನ್ನ ರೈತರು ಕೊಡಬೇಕಾಗ್ತದೆ, ಅವರ ಯಾವ ದಿನಾಂಕದನ್ನು ತೆಗೆದಿರೋದಿರಬಹುದು, ಮತ್ತೆ ಅವರ ಹೆಸರು, ಊರು, ಮತ್ತೆ ಆ ಜಮೀನಿನ ಸರ್ವೆ ನಂಬರ್, ಇವೆಲ್ಲವನ್ನು ಪರೀಕ್ಷಾ ಕೇಂದ್ರದಲ್ಲಿ ಕೊಡಬೇಕಾಗ್ತದೆ. ಕೊಟ್ಟ ನಂತರ ಏನಪ್ಪಾ ಅಂತಂದ್ರೆ ಸುಮಾರು 1-10 ದಿನದಲ್ಲಿ ನಿಮಗೆ ಅದರೊಳಗಡೆನೆ ಮಣ್ಣು ಪರೀಕ್ಷೆಯ ಒಂದು ರಿಪೋರ್ಟ್ ಕೇಂದ್ರದಿಂದ ಕೂಡ ಕೊಡ್ತಾರೆ. ಈಗ ಮಣ್ಣು ಪರೀಕ್ಷೆಗೆ ಅಂತಂದ್ರೆ ಮಣ್ಣು ತೆಗೆದುಕೊಂಡು ನಮ್ಮ ಕೃಷಿಕರೇ ನೇರವಾಗಿ ಲ್ಯಾಬಿಗೆ ಬರ್ಬೇಕಂತ ಹೇಳ್ತೀರಾ? ಹೌದು ಸರ್, ಅದೇ ರೀತಿಯಾಗಿ ಈಗ ಇರೋದು. ಈಗ ಏನಂತಂದ್ರೆ ಕೃಷಿ ಇಲಾಖೆ ಮುಖಾಂತರ ಏನಪ್ಪಾ ಅಂದ್ರೆ ಮುಂಚೆ ಈಗ 2 ವರ್ಷದಿಂದ ಏನ್ ಮಾಡ್ತಿದ್ರು ಅಂತಂದ್ರೆ ಕೃಷಿ ಇಲಾಖೆ ಸಿಬ್ಬಂದಿನೇ ಹೋಗಿ ತಗೊಂಡ್ಬರ್ತಿದ್ರು. ಆದ್ರೆ ಈಗ ಏನಂತಂದ್ರೆ ರೈತರೇ ತಂದು ಕೃಷಿ ಇಲಾಖೆ ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಕೊಡಬೇಕಾಗ್ತದೆ, ಮತ್ತೆ ಅವರೇ ಬಂದು ಈ ಒಂದು ರಿಪೋರ್ಟ್ ಅನ್ನು ಕೂಡ ತೆಗೆದುಕೊಂಡು ಹೋಗಬೇಕಾಗ್ತದೆ. ಈಗ ಆ ರೀತಿ ಮಣ್ಣು ಪರೀಕ್ಷೆಗೆ ಮಣ್ಣನ್ನು ತಂದು ಕೊಟ್ಟಾಗ ಅಂದ್ರೆ ಮಣ್ಣಿನಲ್ಲಿ ಯಾವ ರೀತಿಯಾದಂತಹ ಒಂದು ಪೋಷಕಾಂಶಗಳ ಕೊರತೆ ಇದೆ, ಮುಂದಿನ ಬೆಳೆಗೆ ಯಾವ ಒಂದು ಗೊಬ್ಬರಗಳನ್ನ ಕೊಡಬೇಕು ಅಂತೇಳಿ ನೀವು ಸಲಹೆ ಕೊಡ್ತೀರಾ? ಹೌದು ಸರ್, ಯೂಶಲಿ ಏನಂತಂದ್ರೆ ನಮ್ಮ ಒಂದು ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಮಣ್ಣಿನ ಪರೀಕ್ಷೆಯಲ್ಲಿ ನಾವು ಮಣ್ಣಿನ ರಸಸಾರ ಅಂತ ಮಾಡ್ತೀವಿ, ಮತ್ತೆ ಲವಣಾಂಶ ಒಂದು ಅಂದ್ರೆ ಈಗ ಮಣ್ಣಿನಲ್ಲಿ ಎಷ್ಟು ಉಪ್ಪಿನಂಶ ಇದೆ ಅನ್ನೋದನ್ನ ಚೆಕ್ ಮಾಡ್ತೀವಿ. ಅದರ ಜೊತೆಗೆ ಸಾರಜನಕ, ರಂಜಕ ಮತ್ತೆ ಪೊಟಾಷ್, ಈ 3 ಪೋಷಕಾಂಶಗಳನ್ನ ನಾವು ಪರೀಕ್ಷೆ ಮಾಡಿ ಕೊಡ್ತೀವಿ ಸರ್. ಇದ್ರ ಜೊತೆಗೆ ಏನ್ ಮಾಡ್ತೀವಿ ಅಂತಂದ್ರೆ ಯಾವ ಪೋಷಕಾಂಶ ಮಟ್ಟ ಕಡಿಮೆ ಇದೆ ಅವನ್ನ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು, ಯಾವ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದನ್ನ ನಾವು ಲಿಖಿತ ರೂಪದಲ್ಲಿ ಕೊಡ್ತೀವಿ. ಮತ್ತೆ ಬೇರೆ ಏನಾದರೂ ಪ್ರಶ್ನೆಗಳಿದ್ರೆ ರೈತರಿಗೆ ನಾವೇನಪ್ಪ ಅಂತಂದ್ರೆ ಮೌಖಿಕವಾಗಿನೂ ಕೂಡ ಅವ್ರ ಜೊತೆ ನಾವು ಮಾತಾಡಿ ಅವ್ರಿಗೆ ಸಲಹೆಗಳನ್ನ ನೀಡ್ತೀವಿ. ಈಗ ಮುಂದಿನ ಬೆಳೆಗೆ ಯಾವ ಒಂದು ರಾಸಾಯನಿಕ ಗೊಬ್ಬರ ಹಾಕ್ಬೇಕು, ಯಾವ್ದು ಹಾಕಬಾರ್ದು ಅಂದ್ರೆ ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿ ಕೊಡ್ತೀರಾ? ಹೌದು ಸರ್, ಇಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ದಿನಂಪ್ರತಿ ಸುಮಾರು 20-25 ಸ್ಯಾಂಪಲ್ ಗಳನ್ನ ನಾವು ಈಗ ಅನಲೈಸಿಸ್ ಮಾಡ್ತೀವಿ. ಪ್ರತಿಯೊಬ್ಬರ ರೈತರು ಕೂಡ ಈ ಒಂದು ಮಾಹಿತಿಯನ್ನ ಪಡೆದುಕೊಂಡು ಹೋಗ್ತಿದ್ದಾರೆ ಸರ್. ಸರ್, ಈಗ ಇಷ್ಟೊಂದು ಮಣ್ಣಿನಲ್ಲಿ ಪೋಷಕಾಂಶಗಳ ಒಂದು ಏರ್ಪೇರಾಗಕ್ಕೆ ಮುಖ್ಯವಾಗಿ ಏನ್ ಕಾರಣ ಅಂತ ಹೇಳ್ತೀರಾ? ಮುಖ್ಯವಾಗಿ ಅಂದ್ರೆ ಸರ್, ಅವೈಜ್ಞಾನಿಕ ರಸಗೊಬ್ಬರಗಳ ಬಳಕೆ. ಈಗ ರೈತರು ಏನ್ ಮಾಡ್ತಾರೆ ಅಂತಂದ್ರೆ, ಯಾರೋ ಒಬ್ಬ ರೈತರು ಈಗ 20-20 ಗೊಬ್ಬರ, ಈಗ ಭತ್ತದಲ್ಲಿ ನಾವು ಹೋದ್ವಿ ಅಂತಂದ್ರೆ ಎಲ್ಲೇ ಯಾವ್ದೇ ಜಮೀನಲ್ಲಿ ಹೋದ್ರು ಯಾವ ಗೊಬ್ಬರ ಬಳಸಿದ್ರೆ ಅಂದ್ರೆ 20-20 ಅಂತ ಹೇಳ್ತಾರೆ. ಅಂದ್ರೆ ಬರೀ ಅದೇ ಒಂದು ಗೊಬ್ಬರಗಳನ್ನ ಬಳಸ್ತಾ ಹೋಗ್ತಾರೆ. ಅದರಿಂದ ಮಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳ ಒಂದು ಇಂಬ್ಯಾಲೆನ್ಸ್ ಅಂತಂದು ಹೇಳ್ತೀವಿ, ಅಂದ್ರೆ ಅಸಮತೋಲನ ಒಂದು ಕ್ರಿಯೇಷನ್ ಆಗ್ತದೆ. ಅದು ಏನಾಗ್ತದೆ, ಬೆಳೆಗಳಿಗೆ ಸಮತೋಲನದಲ್ಲಿ ಸಿಗ್ತಕ್ಕಂಥ ಬೇರೆ ಪೋಷಕಾಂಶಗಳನ್ನ ಒದಗಿಸದೇ ಇರುವಂತಹ ಸಂದರ್ಭಕ್ಕೆ ದೂಕಿ ಬಿಡುತ್ತೆ ಸರ್. ಇದು ಒಂದು ತೊಂದರೆ ಆಗ್ತದೆ. ಮತ್ತೆ ಎರಡನೇದು, ಈ ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯಿಂದ ಮತ್ತೆ ಸಾವಯವ ಗೊಬ್ಬರಗಳ ಬಳಕೆ ಕಡಿಮೆ ಆಗಿದೆ ಸರ್ ಇತ್ತೀಚೆಗೆ. ಯಾಕಂದ್ರೆ ದನಕರುಗಳ ಸಂಖ್ಯೆ ಕಡಿಮೆ ಆಗಿದೆ, ಅದೇ ರೀತಿಯಾಗಿ ಸಾವಯವ ಗೊಬ್ಬರಗಳ ಬಳಕೆನೂ ಕಡಿಮೆ ಆಗಿರೋದು, ಮತ್ತೆ ಜೈವಿಕ ಗೊಬ್ಬರಗಳನ್ನ ಬಳಸದೇ ಇರೋದು. ಈಗ ಜೈವಿಕ ಗೊಬ್ಬರಗಳಂತಂದ್ರೆ ಮಣ್ಣಲ್ಲಿ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳಿರ್ತವೆ, ಅವುಗಳು ಏನ್ ಮಾಡ್ತವೆ ಅಂತಂದ್ರೆ ಈ ಮಣ್ಣಲ್ಲಿ ಇರತಕ್ಕಂಥ ಪೋಷಕಾಂಶಗಳನ್ನ ಗಿಡಕ್ಕೆ ಒದಗಿಸಿಕೊಡ್ತಿರ್ತವೆ. ಅವುಗಳಿಗೆ ಏನಪ್ಪಾ ಅಂತಂದ್ರೆ ಈ ಸಾವಯವ ಗೊಬ್ಬರನ್ನೇ ಮೂಲ ಆಹಾರ, ನಾವು ಅದನ್ನೇ ಕೊಡದೇ ಇದ್ದಾಗ ಈ ಜೈವಿಕ ಗೊಬ್ಬರಗಳು ಅಂದ್ರೆ ಮಣ್ಣಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಕೆಲಸ ಮಾಡೋದಿಲ್ಲ, ಬರೀ ರಾಸಾಯನಿಕ ಕೊಟ್ಟಾಗ ಅವುಗಳಿಗೂ ಕೂಡ ಅಫೆಕ್ಟ್ ಆಗುವಂತಹ ಸಂದರ್ಭ ಬರ್ತದೆ. ಹಾಗಾಗಿ ಎಲ್ಲಾ ಕಾರಣಗಳಿಂದ ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಈ ಒಂದು ಪೋಷಕಾಂಶಗಳ ಮಟ್ಟ ಭೂಮಿಯಲ್ಲಿ ಕಡಿಮೆ ಆಗ್ತದೆ, ಮತ್ತೆ ಅದರ ಜೊತೆಗೆ ಇಳುವರಿನೂ ಕೂಡ ಕುಂಠಿತ ಆಗ್ತಾ ಇದೆ. ಈಗ ನಮ್ಮ ಒಂದು ಕೃಷಿ ಭೂಮಿಯಲ್ಲಿ ಈ ಒಂದು ಪೋಷಕಾಂಶಗಳ ಕೊರತೆ ಆಯ್ತು ಅಂದ್ರೆ ಮುಂದೆ ಬೆಳೆ ಇಳುವರಿ ಬರಲ್ಲ, ರೋಗಗಳ ಅವಳಿ ಜಾಸ್ತಿ ಅಂತ ಹೇಳ್ತೀರಾ? ಹೌದು ಸರ್. ಯಾಕೆ ಅಂತಂದ್ರೆ ಈಗ ಕೆಲವೊಂದು ಪೋಷಕಾಂಶಗಳನ್ನ ನಾವು ಸರಿಯಾಗಿ ಕೊಟ್ರೆ, ಈಗ ನಿಮಗೆ ಒಂದು ಮಾತಿದೆ ಏನಂತಂದ್ರೆ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತಂದು, ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಬೆಳೆಗಳಿಗೆ ಪೋಷಕಾಂಶಗಳನ್ನು ಕೊಟ್ರೆ ಬೆಳೆಗಳು ಸದೃಢವಾಗಿ ಬರ್ತವೆ. ಒಂದು ಅಲ್ಲಿ ಸದೃಢವಾಗಿ ಬಂದು ಅಂತಂದ್ರೆ ಈ ರೋಗ ಮತ್ತೆ ಕೀಟಗಳಿಗೆ ನಿರೋಧಕತೆಯನ್ನ ಅವು ಹೆಚ್ಚಿಸಿಕೊಳ್ತವೆ, ಹಾಗಾಗಿ ರೋಗ ಮತ್ತು ಕೀಟಗಳ ಹಾವಳಿ ಕೂಡ ಕಡಿಮೆ ಆಗುತ್ತೆ. ಈ ಮಣ್ಣು ಪರೀಕ್ಷೆ ಬಗ್ಗೆ ಸಾಕಷ್ಟು ನಮ್ಮ ರೈತರಿಗೆ ಅಂದ್ರೆ ಮನವರಿಕೆ ಆಗಂಗೆ ಅಂದ್ರೆ ನಿಮ್ಮ ಒಂದು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಏನಾದರೂ ತರಬೇತಿ ಈ ರೀತಿ ಏನಾದರೂ ಮಾಡ್ತಾರಾ? ಹೌದು ಸರ್, ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ತರಬೇತಿಗಳನ್ನ ಕಾಲಕಾಲಕ್ಕೆ ನಾವು ಕೊಡ್ತಾ ಇರ್ತೀವಿ. ಅದರ ಜೊತೆಗೆ ನಾವು ಏನು ಈ ಕೆಲವೊಂದು ಡೆಮಾನ್ಸ್ಟ್ರೇಷನ್ಸ್ ಅಂತ ಮಾಡ್ತಿರ್ತೀವಿ, ಕೆಲವೊಂದು ತಾಂತ್ರಿಕತೆಗಳನ್ನ ರೈತರ ಹೊಲದಲ್ಲೇ ಮಾಡ್ತಿರ್ತೀವಿ. ಆಮೇಲೆ ಕೆಲವೊಂದು ತಾಂತ್ರಿಕತೆಗಳನ್ನ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪ್ರಾತ್ಯಕ್ಷಿಕೆ ಮುಖಾಂತರ ಅವುಗಳನ್ನ ತರಬೇತಿಯನ್ನ ನಾವು ನೀಡ್ತೀವಿ ಸರ್. ಈಗ ಎಷ್ಟತಂಕ ಈ ಒಂದು ಮಣ್ಣು ಪರೀಕ್ಷೆ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರೆ ಸರ್, ನೀರಾವರಿ ನೀರಿನ ಬಗ್ಗೆ ನಾವು ಮಾತಾಡೋಣ. ಈಗ ನೀರಾವರಿ ನೀರಿನ ಒಂದು ಪರೀಕ್ಷೆ ಯಾವ ರೀತಿ ಮಾಡಿಸ್ಬೇಕು ಅಂತ ಹೇಳ್ತೀರಾ? ಸರ್, ನೀರಾವರಿ ನೀರಿನ ಪರೀಕ್ಷೆ ಮಾಡಿಸೋದು ಬಹಳ ಮುಖ್ಯವಾಗಿರ್ತದೆ. ಯಾಕೆ ಇತ್ತೀಚೆಗೆ ಅಂತಂದ್ರೆ ನೀರಾವರಿ ಪ್ರದೇಶ ಜಾಸ್ತಿ ಆಗ್ತಾ ಇದೆ. ಯೂಶುವಲಿ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಈ ಕಾಲುವೆಗಳ ಮುಖಾಂತರ ನೀರು ಬರುತ್ತೆ, ಅಲ್ಲಿ ಯಾವುದೇ ಒಂದು ನೀರಿನ ಪರೀಕ್ಷೆ ಮಾಡಿಸುವಂತ ಅವಶ್ಯಕತೆ ಇರಲ್ಲ. ಆದ್ರೆ ಬೋರ್ವೆಲ್ಗಳನ್ನ ಹಾಕಿಸಿದಾಗ ಕೆಲವೊಂದು ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ರೆ ಈಗ ಅತಿ ಕಪ್ಪಾದ ಜಮೀನಿನಲ್ಲಿ ಅಥವಾ ಲವಣಯುಕ್ತ ಜಮೀನಿನಲ್ಲಿ ಬಿದ್ದಿರತಕ್ಕಂಥ ನೀರುಗಳು ಏನಾಗ್ತವೆ ಅಂತಂದ್ರೆ ಅವು ಕೂಡ ಲವಣಯುಕ್ತವಾಗಿ ಇರ್ತವೆ. ಅವುಗಳನ್ನ ಬಳಸಿದಾಗ ಕೆಲವೊಂದ್ಸರಿ ಏನಾಗುತ್ತೆ ಅಂತಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಪೋಷಕಾಂಶ ಗಿಡಕ್ಕೆ ಸಿಗಲ್ಲ, ಆಮೇಲೆ ನಾವು ಕೊಡತಕ್ಕಂಥ ನೀರನ್ನು ಕೂಡ ಆ ಬೆಳೆಗೆ ಸಿಗೋದಿಲ್ಲ. ಅವಾಗ ಏನಾಗ್ತದೆ, ಗಿಡಗಳು ಸತ್ತೋಗುವಂತ ಸಂದರ್ಭ ಇರ್ತದೆ. ಅದಕ್ಕಾಗಿ ನಾವು ನೀರು ಪರೀಕ್ಷೆ ಮಾಡಿಸ್ಕೋಬೇಕಾಗ್ತದೆ. ಇನ್ನು ನೀರು ಪರೀಕ್ಷೆ ಯಾವ ರೀತಿ ತಗೊಂಡ್ಬರಬೇಕು ಅಂತ ಕೆಲವೊಬ್ಬರು ರೈತರಿಗೆ ಗೊತ್ತಿರಲ್ಲ, ಸುಮ್ಮನೆ ಹಿಡ್ಕೊಂಡ್ ಬಂದ್ಬಿಡ್ತಾರೆ. ಆದ್ರೆ ಅದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಸುಮಾರು ಒಂದು 1/4 ಲೀಟರ್ ವಾಟರ್ ಬಾಟಲ್ ಅಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಬೋರ್ವೆಲ್ ನ ಒಂದು 15-20 ನಿಮಿಷ ಅದು ಚಾಲು ಮಾಡಿ ಅದು ಹೊರಗೆ ಬಿಟ್ಟ ನಂತರ ನಾವೇನಪ್ಪಾ ಅಂತಂದ್ರೆ ಈ ನೀರನ್ನ ಹಿಡ್ಕೊಂಡ್ ಬರ್ಬೇಕಾಗ್ತದೆ. ಸುಮಾರು 1/4 ಲೀಟರ್ ವಾಟರ್ ಬಾಟಲ್ ಅಲ್ಲಿ ಪೂರ್ತಿ ತುಂಬಿಕೊಂಡು ತಗೊಂಡ್ಬರ್ಬೇಕು. ಯಾವ್ದೇ ಗಾಳಿ ಆಡ್ಲಿಲ್ಲಂಗೆ ಆ ಕ್ಯಾಪ್ ನ ಸರಿಯಾಗಿ ಮುಚ್ಚಿರ್ಬೇಕು. ತದನಂತರದಲ್ಲಿ ಏನಪ್ಪಾ ಅಂತಂದ್ರೆ ಯಾವ ದಿನ ನಾವು ಆ ನೀರನ್ನ ಹಿಡಿದಿಟ್ಟಿರ್ತೀವಿ ಅವತ್ತೇ ನಾವು ನೀರಿನ ಒಂದು ಸ್ಯಾಂಪಲ್ ನ ಪರೀಕ್ಷಾ ಕೇಂದ್ರಕ್ಕೆ ತಂದು ಕೊಟ್ರೆ ಅತ್ಯುತ್ತಮವಾಗಿ ನಾವು ರಿಸಲ್ಟ್ ನ ತಗೋಬಹುದು. ಈಗ ಕೆಲವೊಂದು ಪ್ರದೇಶದಲ್ಲಿ ಏನಾಗ್ತಂದ್ರೆ ರೈತರು ದೂರ ಇರ್ತಾರೆ, ಅವಾಗ ತಂದ್ಕೊಡಕ್ ಆಗಲ್ಲ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಒಂದು ದಿನ ಅಥವಾ 2 ದಿನದೊಳಗಡೆ ನಮ್ಗೆ ಆ ಸ್ಯಾಂಪಲ್ ನ ತಂದ್ಕೊಡ್ಬೇಕು. ಆದ್ರೆ ಮಣ್ಣಿನಲ್ಲಿ ಹಾಗಲ್ಲ, ಮಣ್ಣು ನಾವೇನಪ್ಪಾ ಅಂದ್ರೆ ಇವತ್ತು ತೆಗೆದಿಟ್ಕೊಂಡು ಒಂದು ತಿಂಗಳು ಬಿಟ್ಟ ನಂತರ ತಂದ್ರು ಅದ್ರಲ್ಲಿ ಪೋಷಕಾಂಶಗಳ ಮಟ್ಟ ಹಾಗೆ ಇರ್ತದೆ. ಆದ್ರೆ ನೀರಿನಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಈ ರಾಸಾಯನಿಕ ಕ್ರಿಯೆಗಳು ನಡೀತಾ ಇರೋದ್ರಿಂದ ಅದನ್ನ ನಾವೇನಪ್ಪಾ ಅಂದ್ರೆ ಒಂದಿನ ಅಥವಾ 2 ದಿನದಲ್ಲಿ ನಾವು ನೀರನ್ನ ಪರೀಕ್ಷೆ ಮಾಡ್ಬೇಕಾಗುತ್ತೆ ಸರ್. ಈಗ ಸಾಕಷ್ಟು ನಮ್ಮ ಕೃಷಿಕರು ಈಗ ಒಡ್ಡು ಅಂತ ಮಾಡ್ಕೊಂಡಿರ್ತಾರೆ, ಅಂದ್ರೆ ತೊಟ್ಟಿ ಅಂತೇಳಿ, ಆ ತೊಟ್ಟಿಗೆಲ್ಲ ನೀರು ಡಂಪ್ ಮಾಡ್ತಾರೆ ಕೊಳವೆ ಬಾವಿಯಿಂದ, ಅಂದ್ರೆ ನೇರವಾಗಿ ಆ ಒಂದು ತೊಟ್ಟಿಯಲ್ಲಿ ನೀರ್ ತರಬಾರ್ದು ಅಂತ ಹೇಳ್ತಾರೆ. ಹೌದು ಸರ್, ಆ ತೊಟ್ಟಿಯಲ್ಲಿ ನೀರನ್ನ ನಮ್ಗೆ ಏನಾಗುತ್ತೆ ಅಂದ್ರೆ ಕೆಲವೊಂದು ಈಗ ಕಾರ್ಬೋನೇಟ್ಸ್ ಅಂಡ್ ಬೈಕಾರ್ಬೋನೇಟ್ಸ್ ಅಂತ ಹೇಳ್ತೀವಿ, ಆಮೇಲೆ ನೀರಿನ pH ಮಟ್ಟ ಹೆಚ್ಚು ಕಮ್ಮಿ ಆಗುವಂತ ಸಂದರ್ಭ ಇರ್ತದೆ ಅಲ್ಲಿ ಇದರಲ್ಲಿ ಬಿಟ್ಟಾಗ. ಆಮೇಲೆ ಅಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದು ಬಯಾಲಜಿಕಲ್ ಆಕ್ಟಿವಿಟೀಸ್, ನಾವು ನೀರನ್ನ ಹೊರಗಡೆ ಬಿಟ್ಟಾಗ ಆ ತೊಟ್ಟಿಯಲ್ಲಿ ಕೆಲವೊಂದು ಜೀವಿಗಳು ಬೆಳೀತಿರ್ತವೆ, ಅವುಗಳ ಒಂದು ಈ ಕ್ರಿಯೆಯಿಂದನೂ ಕೂಡ ನೀರಿನಲ್ಲಿ ವ್ಯತ್ಯಾಸ ಆಗುವಂತ ಸಂದರ್ಭ ಇರ್ತದೆ. ಸೊ ಹಾಗಾಗಿ ಏನಪ್ಪಾ ಅಂತಂದ್ರೆ ಆ ಬೋರ್ವೆಲ್ ನಿಂದನೇ ಬರ್ತಕ್ಕಂಥ ನೀರನ್ನ ನಾವು ಹಿಡ್ಕೊಂಡ್ಬಂದು ಪರೀಕ್ಷೆಗೆ ಕೊಡಬೇಕಾಗುತ್ತೆ ಸರ್. ಈಗ ಸಾಕಷ್ಟು ನಮ್ಮ ಕೃಷಿಕರು ಹೇಳ್ತಾರೆ ಸರ್, ಈಗ ನಾವು ನೀರಾವರಿ ಮಾಡಿವಪ್ಪ, ನೀರು ಬಿಟ್ಟಿವಿ ನಮ್ಮ ಜಮೀನುಗಳಿಗೆ ಅಂದ್ರೆ ಮೇಲೆಲ್ಲ ಒಂಥರ ಬೆಳೆ ಬೆಳೆಗೆ ಪದರು ಬಂದ್ಬಿಡ್ತು ನಮ್ಮ ಜಮೀನು, ನಾವೆಲ್ಲ ಓಡಾಡಿದ್ರೆ ಸಾಕಷ್ಟು ಪೆಡಿಸಿದೆ ಭೂಮಿ ಅಂತ ಹೇಳ್ತಾರೆ. ಅಂದ್ರೆ ಇದು ನೀರಿನ ಒಂದು ಗುಣಮಟ್ಟ ಸರಿ ಇಲ್ಲದೆ ಆಗಿರತಕ್ಕಂಥದ್ದ ಅಥವಾ ಹೆಚ್ಚು ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಆಗಿರತಕ್ಕಂಥದ್ದ ಸರ್? ಇಲ್ಲಿ ಎರಡೂ ಕಾರಣಗಳಿಂದ ಆಗಿರುತ್ತೆ. ಈಗ ಲವಣಯುಕ್ತ ನೀರನ್ನ ನಾವು ಅತಿ ಹೆಚ್ಚು ಬಳಸಿದ್ರೆ, ಈಗ ಹೇಗೆ ನಾವು ತಿಳ್ಕೋಬೇಕು ಅಂತಂದ್ರೆ, ಒಂದ್ ಸ್ವಲ್ಪ ನಾವು ಕುಡಿದು ನೋಡಿದಾಗ ನೀರನ್ನ ಸಪ್ಪೆ ನೀರು ಸಿಹಿ ನೀರು ಅಂತ ನಾವೇನು ಹೇಳ್ತೀವಿ, ಅದೇ ರೀತಿಯಾಗಿನ ಕೂಡ ಬೆಳೆಗಳಿಗೆ ಸಪ್ಪೆ ನೀರನ್ನ ನಾವು ಜಾಸ್ತಿ ಕೊಟ್ಟಾಗ ಅದು ತೊಂದರೆ ಆಗುವಂತ ಸಂದರ್ಭ. ಸಪ್ಪೆ ನೀರಿನಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಲವಣಾಂಶಗಳು ಜಾಸ್ತಿ ಇರ್ತವೆ. ಲವಣಾಂಶಗಳು ಅಂದ್ರೆ ಸೋಡಿಯಂ ಇರ್ಬೋದು, ಪೊಟ್ಯಾಸಿಯಂ ಇರ್ಬೋದು, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಇವುಗಳನ್ನ ಅತಿ ಹೆಚ್ಚಾಗಿ ಪ್ರಮಾಣದಲ್ಲಿ ಇದ್ರೆ ನಾವೊಂದು ಇದನ್ನ ಹೇಳಬೇಕು ಅಂತಂದ್ರೆ ಡೆಸಿಸೈಮಸ್ ಪರ್ ಮೀಟರ್ ಅಂತ ಚೆಕ್ ಮಾಡ್ತೀವಿ ಸರ್ ಈ ಲವಣಾಂಶವನ್ನ. ಆ ಒಂದು ಯೂನಿಟ್ ನಲ್ಲಿ ಹೇಳಬೇಕು ಅಂತಂದ್ರೆ ಸುಮಾರು 2.25 ಈ ಲವಣಾಂಶ ಡೆಸಿಸೈಮಸ್ ಪರ್ ಮೀಟರ್ ಇತ್ತು ಅಂತಂದ್ರೆ ಯಾವುದೇ ತೊಂದರೆ ಆಗೋದಿಲ್ಲ ಬೆಳೆಗಳಿಗೆ. ಅದಕ್ಕಿಂತ ಜಾಸ್ತಿ ಆತಂದ್ರೆ ಕೆಲವೊಂದು ಬೆಳೆಗಳಿಗೆ ತೊಂದರೆ ಆಗ್ತವೆ. ಮತ್ತೆ 4 ಡೆಸಿಸೈಮಸ್ ಪರ್ ಮೀಟರ್ ಗಿಂತ ಜಾಸ್ತಿ ಇತ್ತು ಅಂತಂದ್ರೆ ಅದು ನೀರು ಕೃಷಿ ಬಳಕೆಗೆ ಯೋಗ್ಯವಾಗಿರುವುದಿಲ್ಲ ಅಂತ ನಾವು ಹೇಳ್ಬೋದು ಸರ್. ಈಗ ಕೃಷಿಗೆ ಯೋಗ್ಯವಲ್ಲದ ನೀರು ಅಂತ ಹೇಳಿ ನೀವು ಡಿಸೈಡ್ ಮಾಡಿದಾಗ ಅಂದ್ರೆ ಆ ನೀರನ್ನ ಮತ್ತೆ ಕೃಷಿಗೆ ಬಳಸ್ಬೇಕಂತಂದ್ರೆ ಅಲ್ಲಿ ಏನ್ ಬದಲಾವಣೆ ಮಾಡ್ಕೊಳ್ಬೇಕು? ಬದಲಾವಣೆ ಅಂದ್ರೆ ಸರ್, ಈಗ ಆ ನೀರಿಗೆ ನಾವು ಏನಪ್ಪಾ ಅಂತಂದ್ರೆ ಬೇರೆ ನೀರನ್ನ ಚೆನ್ನಾಗಿರೋ ನೀರನ್ನ ಬೇರೆ ಒಂದು ಸೋರ್ಸ್ ಸಿಕ್ತು ಅಂತಂದ್ರೆ ಅವುಗಳನ್ನ ಮಿಕ್ಸ್ ಮಾಡ್ಬಿಡೋದು. ಈಗ ಕೆಲವೊಂದು ಈಗ ಕಾಲುವೆ ಇರತಕ್ಕಂಥ ಪ್ರದೇಶದಲ್ಲಿ ಬರೀ ಕಾಲುವೆ ನೀರು ಸಾಕಾಗ್ತಿರಲ್ಲ, ಅಂತ ಸಂದರ್ಭದಲ್ಲಿ ಬೋರ್ವೆಲ್ ನೀರು ಬಿಡ್ತಿರ್ತಾರೆ. ಅವಾಗ ಏನಪ್ಪಾ ಅಂದ್ರೆ ಕಾಲುವೆ ನೀರು ಮತ್ತೆ ಈ ನೀರನ್ನ ಮಿಕ್ಸ್ ಮಾಡ್ಕೊಂಡು ಬಿಡೋದು. ಎರಡನೇದು ಕೆಲವೊಂದು ಅಗ್ರೋನಾಮಿಕ್ ಪ್ರಾಕ್ಟೀಸಸ್ ಅಂತ ನಾವೇನು ಈಗ ಬೇಸಾಯ ಕ್ರಮಗಳನ್ನ ಚೇಂಜ್ ಮಾಡ್ಕೋಬೇಕಾಗ್ತದೆ. ಲವಣಯುಕ್ತ ನೀರಿನಲ್ಲಿ ಜಾಸ್ತಿ ನಾವೇನಪ್ಪಾ ಅಂತಂದ್ರೆ ಸಾವಯವ ಗೊಬ್ಬರಗಳನ್ನ ಬಳಸೋದಿರ್ಬೋದು, ಮತ್ತೆ ಈಗ ಬಿತ್ತನೆ ಸಮಯದಲ್ಲಿ ಏನಪ್ಪಾ ಅಂತಂದ್ರೆ ಅತಿ ಆಳವಾಗಿ ಬೀಜಗಳನ್ನ ಹಾಕಿದಂಗೆ ಮೇಲ್ಗಡೆ ಬೀಜಗಳನ್ನ ಸ್ವಲ್ಪ ಸಾಲುಗಳನ್ನ ಮಾಡ್ಕೊಂತೀವಲ್ಲ ಸರ್, ಸಾಲುಗಳನ್ನ ಮಾಡ್ಕೊಳೋ ಸಂದರ್ಭದಲ್ಲಿ ಅವನ್ನ ಮೇಲ್ಗಡೆನೆ ಹಾಕೋದಿರ್ಬೋದು. ಮತ್ತೆ ಬೆಳೆಗಳ ಆಯ್ಕೆ, ಸೂಕ್ತವಾದ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಯಾವುದು ಲವಣಾಂಶಕ್ಕೆ ತಡ್ಕೊಳ್ಳುವಂತ ಶಕ್ತಿ ಇರ್ತದೆ ಅಂತ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂಡಿರ್ಬೋದು. ಮತ್ತೆ ಕೆಲವೊಂದು ಬೆಳೆಗಳೇನಪ್ಪಾ ಅಂದ್ರೆ ಕೆಲವೊಂದು ತಳಿಗಳು ಈ ಲವಣವನ್ನ ತಡ್ಕೊಳ್ಳುವಂತ ಶಕ್ತಿ ಇರ್ತದೆ, ಅಂತದನ್ನ ಒಂದು ತಳಿಯನ್ನ ಬಳಸೋದಿರ್ಬೋದು. ಮತ್ತೆ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಯಾವ ಮಣ್ಣು ಅಂದ್ರೆ ಈಗ ನಾವು ಆ ನೀರನ್ನ ಯಾವ ಮಣ್ಣಿಗೆ ಬಿಡಬೇಕು ಯಾವ ಮಣ್ಣಿಗೆ ಬಿಡಬಾರ್ದು ಅಂತ ತಿಳ್ಕೊಬೇಕಾಗ್ತದೆ. ಈಗ ಯೂಶಲಿ ಏನಪ್ಪಾ ಅಂದ್ರೆ ಲವಣ ಒಂದ್ ಸ್ವಲ್ಪ ಜಾಸ್ತಿ ಇದ್ರು ಕೂಡ ಈ ಕಲ್ಲು ಜರುಗ ಮಣ್ಣು ಮರಳು ಮಿಶ್ರಿತ ಮಣ್ಣಲ್ಲಿ ಆ ನೀರನ್ನ ಕೊಡಬಹುದು, ಆದ್ರೆ ಕಪ್ಪು ಜಮೀನಿನಲ್ಲಿ ಕೊಟ್ಟಾಗ ಇನ್ನೂ ಹೆಚ್ಚಿನ ಒಂದು ಪರಿಣಾಮ ಆಗುವಂತ ಸಂದರ್ಭ ಇರುತ್ತೆ ಸರ್. ಈಗ ಸಾಕಷ್ಟು ನೀವು ಹೇಳಿದ್ರ ಮಣ್ಣಿನಲ್ಲಿ ಏನಾದ್ರೂ ಪೋಷಕಾಂಶಗಳ ಕೊರತೆ ಬಂದಾಗ ಅಂದ್ರೆ ಅದಕ್ಕೆ ತಕ್ಕಂತೆ ನೀವು ಯಾವ ಒಂದು ಗೊಬ್ಬರಗಳನ್ನ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಸಲಹೆ ಕೊಡ್ತೀರಾ. ಈ ಒಂದು ನೀರಾವರಿ ನೀರಿಗೆ ಸಂಬಂಧಪಟ್ಟದಂತ ನೀರಾಗಿರ್ಬೋದು, ಅದರಲ್ಲಿ ಅಂದ್ರೆ ತನ್ನ ಒಂದು ಗುಣಮಟ್ಟ ಕಳ್ಕೊಳಕ್ಕೆ ಏನ್ ಕಾರಣ ಅಂತ ಹೇಳ್ತೀರಾ? ಗುಣಮಟ್ಟ ಕಳ್ಕೊಳಕ್ಕೆ ಅಂದ್ರೆ ಸರ್, ಈಗ ಮುಖ್ಯವಾಗಿ ಅದು ಯಾವ ಪ್ರದೇಶದಲ್ಲಿ ಆ ನೀರು ಸಿಕ್ಕಿರುತ್ತೆ ಅಂತ. ಯೂಶಲಿ ನಮ್ಗೇನಪ್ಪಾ ಅಂತಂದ್ರೆ ನೇಚರ್ ಪ್ರಕೃತಿಯಲ್ಲಿ ಅದರದ್ದೇ ಆದ ಒಂದು ಸಿಸ್ಟಮ್ ಇರುತ್ತೆ ಸರ್. ಅಲ್ಲಿ ಏನಪ್ಪಾ ಅಂತಂದ್ರೆ ಈಗ ನೀವು ನೋಡ್ತಿರ್ಬೋದು ಕಪ್ಪು ಜಮೀನಲ್ಲಿ ಇರುತ್ತೆ ಅಂತ ಪ್ರದೇಶದಲ್ಲಿ ಬಿದ್ದಿರತಕ್ಕಂಥ ನೀರುಗಳು ಯಾವತ್ತೂ ಲವಣವನ್ನ ಜಾಸ್ತಿ ಹೊಂದಿರ್ತವೆ. ಮತ್ತೆ ಈ ಕಲ್ಲು ಜರುಗು ಮತ್ತೆ ಮರಳು ಮಿಶ್ರಿತ ಇರತಕ್ಕಂಥ ಜಮೀನಿನಲ್ಲಿ ಉತ್ತಮವಾದ ಒಂದು ನೀರನ್ನ ನಾವು ಕಾಣಬಹುದು. ರೈತರಂತ ಇರ್ತಾರೆ, ಕೆಂಪು ಜಮೀನಿನಲ್ಲಿ ಉತ್ತಮವಾದ ನೀರು ಬರ್ತದೆ, ಅದೇ ನಮ್ಗೆ ಸ್ವಲ್ಪ ಕರಲು ಮಣ್ಣಿನಲ್ಲಿ ನೀರು ಸಪ್ಪೆ ಬೀಳತೈತೆ ಅಂತ ಹೇಳ್ತಿರ್ತಾರೆ. ಇದು ಮುಖ್ಯವಾಗಿ ನೇಚರೇ ಈ ರೀತಿ ಇರೋದ್ರಿಂದ ನಾವೇನು ಮಾಡ್ಲಿಕ್ಕಾಗೋದಿಲ್ಲ. ಮತ್ತೆ ಎರಡನೇದೇನಪ್ಪಾ ಅಂದ್ರೆ ಕೆಲವೊಂದು ಕಡೆಗೆ ಕಲುಷಿತ ಆಗುವಂತ ಸಂದರ್ಭ ಇರ್ತದೆ. ಈಗ ಯಾವ್ದಾದ್ರು ಫ್ಯಾಕ್ಟರಿ ಎಫ್ಲೂಯೆಂಟ್ಸ್, ಈಗ ಒಂದು ತ್ಯಾಜ್ಯ ಏನಾದ್ರೂ ಆ ಬೋರ್ವೆಲ್ಗೆ ಸೇರೋದಿರ್ಬೋದು, ಅಥವಾ ನಗರದಿಂದ ಹೊರಗೆ ಹೋಗ್ತಿರ್ತಕ್ಕಂಥ ಕೆಲವೊಂದು ತ್ಯಾಜ್ಯಗಳು ಏನಪ್ಪಾ ಅಂತಂದ್ರೆ ಆ ಬೋರ್ವೆಲ್ ಸೇರೋದ್ರಿಂದ ಇರ್ಬೋದು. ಆಮೇಲೆ ಅತಿ ಹೆಚ್ಚಿನ ಒಂದು ರಾಸಾಯನಿಕಗಳನ್ನ ಏನಾದ್ರೂ ಬಳಸಿ ಅಲ್ಲಿ ಬೋರ್ನಲ್ಲಿ ಏನಾದ್ರೂ ಅದು ಮಿಕ್ಸ್ ಆಗ್ತಾ ಇತ್ತು ಅಂತಂದ್ರೆ ಈ ರೀತಿಯಾಗಿನೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಈ ನೀರು ಕಲುಷಿತ ಆಗುವಂತ ಸಂದರ್ಭ ಇರುತ್ತೆ. ಅಂದ್ರೆ ನಮ್ಮ ಕೃಷಿಯಲ್ಲಿ ಹೆಚ್ಚು ಹೆಚ್ಚು ರಾಸಾಯನಿಕ ಮತ್ತು ಔಷಧಿಗಳ ಒಂದು ಬಳಕೆಯಿಂದನೂ ಈ ನೀರಿನ ಮೇಲೆ ಒಂದು ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ? ಹೌದು ಹೌದು ಸರ್, ಡೆಫಿನೆಟ್ಲಿ ಬೀರುತ್ತೆ. ಮತ್ತೆ ಗ್ರೌಂಡ್ ವಾಟರ್ಗಿಂತನೂ ನಮ್ಗೆ ಏನಪ್ಪಾ ಅಂದ್ರೆ ಕೆಲವೊಂದು ಕೆರೆಗಳಲ್ಲಿ ಹೊಂಡಗಳಲ್ಲಿ ಏನಪ್ಪಾ ಅಂತಂದ್ರೆ ಇದರ ಒಂದು ಪರಿಣಾಮ ಅತಿ ಹೆಚ್ಚು. ಸರ್, ಈಗ ಸಾಕಷ್ಟು ಅಂತಂದ್ರೆ ಇವತ್ತಿನ ಒಂದು ವಾತಾವರಣದಲ್ಲಿ ನೀರಿನ ಒಂದು ಗುಣಮಟ್ಟ ಕಾಪಾಡಬೇಕು ಅಂತಂದ್ರೆ ನಮ್ಮ ಕೃಷಿಕರು ಇನ್ನು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಬೇಕಾಗುತ್ತೆ? ಮುನ್ನೆಚ್ಚರಿಕೆ ಕ್ರಮ ಅಂತಂದ್ರೆ ಸರ್, ನೀರಿನ ಒಂದು ಪರೀಕ್ಷೆ ಮಾಡ್ಕೊಂಡ್ಬಿಟ್ಟು ಅದರ ಆಧಾರದ ಮೇಲೆ ಆ ಜಮೀನಿಗೆ ಎಷ್ಟು ಪ್ರಮಾಣದಲ್ಲಿ ಆ ನೀರನ್ನ ಕೊಡಬೇಕು ಅನ್ನೋದು ಒಂದು. ಈಗ ಕೆಲವೊಂದು ಪ್ರದೇಶದಲ್ಲಿ ನೀವು ನೋಡ್ತಿರ್ಬೋದು, ಈಗ ಎಲ್ಲಿ ನೀರಾವರಿ ಹೆಚ್ಚು ಇರತಕ್ಕಂಥ ಪ್ರದೇಶದಲ್ಲಿ ಇತ್ತೀಚೆಗೆ ಏನಾಗ್ತದಪ್ಪ ಅಂತಂದ್ರೆ ಮಣ್ಣುಗಳು ಲವಣಯುಕ್ತ ಮಣ್ಣುಗಳಾಗ್ತವೆ. ಯಾಕೆ ಅಂತಂದ್ರೆ ಈಗ ನಮ್ಮ ಜಮೀನಿನಲ್ಲಿ ಏನು ಲವಣ ಜಾಸ್ತಿ ಇತ್ತು ಅಂತಂದ್ರೆ ಅಥವಾ ನಾವೇನಾದರೂ ಲವಣಯುಕ್ತ ರಾಸಾಯನಿಕ ಗೊಬ್ಬರಗಳನ್ನ ಜಾಸ್ತಿ ಬಳಸಿದ್ವಿ ಅಂತಂದ್ರೆ ಈ ನೀರು ಆವಿ ಆದಂಗ ಏನಪ್ಪಾ ಅಂತಂದ್ರೆ ಮಣ್ಣಿನಲ್ಲಿ ಏನಪ್ಪಾ ಅಂತಂದ್ರೆ ಲವಣಗಳು ಹಾಗೆ ಉಳ್ಕೊಂಡ್ಬಿಡ್ತವೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಜಮೀನು ಏನಪ್ಪಾ ಅಂತಂದ್ರೆ ಕೃಷಿಗೆ ಯೋಗ್ಯವಾಗದೇ ಇರತಕ್ಕಂಥ ಜಮೀನಾಗಿ ಪರಿವರ್ತನೆ ಹೊಂದಬಹುದು ಒಂದು. ಮತ್ತೆ ಎರಡನೇದು ಏನಪ್ಪಾ ಅಂತಂದ್ರೆ ಈ ನೀರು ಮತ್ತೆ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡಾಗ ನಮ್ಗೆ ಏನಪ್ಪಾ ಅಂತ ಖರ್ಚನ್ನ ನಾವು ಕಡಿಮೆ ಮಾಡಬಹುದು. ಈಗ ಯಾವ ಗೊಬ್ಬರಗಳನ್ನ ಬಳಸಬೇಕು, ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಂತ ನಮ್ಗೆ ರೈತರಿಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಇವೆರಡನ್ನೂ ಮಣ್ಣು ಪರೀಕ್ಷೆ ಅಥವಾ ನೀರು ಪರೀಕ್ಷೆ ಮಾಡಿಸ್ಕೊಂಡಾಗ ನಮ್ಮ ಒಂದು ವೆಚ್ಚ ಕಡಿಮೆ ಆಗುವಂತಹ ಸಂದರ್ಭ ಇರುತ್ತೆ. ಇದನ್ನ ಮುನ್ನೆಚ್ಚರಿಕೆಯಾಗಿ ಅವ್ರು ಮಾಡ್ಕೊಳ್ಳಬೇಕಾಗುತ್ತೆ ಸರ್. ಸರ್, ಈಗ ಕೆಲವು ಸಾಕಷ್ಟು ನಾವು ಮಾತಾಡೋದನ್ನ ಕೇಳ್ತಾ ಇದ್ವಿ ಅಂತಂದ್ರೆ ಅತಿ ಆಳವಾದ ನೀರು ಅಂದ್ರೆ ಭೂಮಿಯಲ್ಲಿ ಹೆಚ್ಚು ಹೆಚ್ಚು ನಾವು ಆಳವಾಗಿ ನೀರೆಲ್ಲ ತೆಗೆದಂಗೆಲ್ಲ ಅದರ ಒಂದು ಗುಣಮಟ್ಟ ಅಷ್ಟೊಂದು ಸರಿ ಇರಲ್ಲ. ಅಂದ್ರೆ ಮೇಲ್ಮಟ್ಟದಲ್ಲಿ ಇರತಕ್ಕಂಥ ನೀರೇ ನಮ್ಮ ಒಂದು ಕೃಷಿ ಭೂಮಿಗೆ ಆಗಿರ್ಬೋದು, ಮಾನವ ದಿನನಿತ್ಯ ಬಳಸಕ್ಕೆ ಕುಡಿಯಕ್ಕೆ ಇದಕ್ಕೆಲ್ಲ ಯೋಗ್ಯ ಅಂತಾರೆ ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಹೌದು ಸರ್, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ಆಳವಾಗಿ ಹೋಗ್ತಂಗಂತ ನೀರ್ಗಳಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಮಣ್ಣಲ್ಲಿ ಇರತಕ್ಕಂಥ ಲವಣಗಳೇನಪ್ಪ ಅಂದ್ರೆ ಕರಗಿ ಕರಗಿ ಕರಗಿ ನೀರಿನಲ್ಲಿ ಕರಗಿಕೊಂಡು ಕೆಳಗಡೆ ಹೋಗಿ ಶೇಖರಣೆ ಆಗಿರ್ತದೆ. ಹಾಗಾಗಿ ಕೆಳಗಡೆಯಿಂದ ಅತಿ ಆಳವಾಗಿ ತೆಗೆದಿರ್ತಕ್ಕಂಥ ಬೋರ್ವೆಲ್ ನಲ್ಲಿ ಇರತಕ್ಕಂಥ ನೀರುಗಳು ಏನಪ್ಪಾ ಅಂತಂದ್ರೆ ಸಪ್ಪೆ ನೀರು ಬರ್ತಿರ್ತವೆ. ಮೇಲ್ಗಡೆ ಬಿದ್ದಿರತಕ್ಕಂಥ ನೀರು ಸುಮಾರು ಈಗ ನಾವು 80-80 ಅಥವಾ 100 ಒಳಗಡೆ ಬಿದ್ದಿರತಕ್ಕಂಥ ನೀರು ಏನಾಗುತ್ತೆ ಅಂತಂದ್ರೆ ಪ್ರತಿ ವರ್ಷ ನಾವು ಮಳೆ ಬಿದ್ದಾಗ ಹಿಡಿದಿರ್ತಕ್ಕಂಥ ನೀರು ಏನಾಗುತ್ತೆ ಅಂತಂದ್ರೆ ಅಲ್ಲಿ ಕೆಳಗಡೆ ಹೋಗಿರುತ್ತೆ. ಅದು ಏನಪ್ಪಾ ಅಂತಂದ್ರೆ ಜಾಸ್ತಿ ಲವಣಗಳನ್ನ ಹೊಂದಿರೋದಿಲ್ಲ. ಹಾಗಾಗಿ ಅದು ಅಂದ್ರೆ ಮೇಲ್ಗಡೆ ಬಿದ್ದಿರತಕ್ಕಂಥ ನೀರು ತುಂಬಾ ಉತ್ತಮವಾಗಿರುತ್ತೆ ಸರ್. ಈಗ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಸಾಕಷ್ಟು ನೀರಾವರಿಗಳು ನಾವು ನೋಡ್ತಾ ಇದ್ವಿ, ನಮ್ಮ ಕೃಷಿಕರೆಲ್ಲ ಕೊಳವೆ ಬಳಸಿ ನೀರು ಸಾಕಷ್ಟು ಭೂಮಿಯಿಂದ ತೆಗಿತಾ ಇದ್ದಾರೆ. ಅಂದ್ರೆ ಸಾಕಷ್ಟು ವರ್ಷದಿಂದ ವರ್ಷ ಮಳೆಗಾಲನೂ ಕಡಿಮೆ ಆಗ್ತಾ ಇದೆ. ಅಂದ್ರೆ ಮಳೆಗಾಲ ಕಡಿಮೆ ಆಗುವುದು ಒಂದು, ಜೊತೆಗೆ ಹೆಚ್ಚು ಹೆಚ್ಚು ನೀರನ್ನ ಭೂಮಿಯಿಂದ ತೆಗೆಯುವುದು ಒಂದು, ಇದು ಸಾಕಷ್ಟು ಈ ಒಂದು ನೀರಿನ ಒಂದು ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತಾ ಸರ್? ಹೌದು ಸರ್, ಅದು ಡೆಫಿನೆಟ್ಲಿ ತೊಂದರೆ ಆಗಿ ಆಗುತ್ತೆ. ಯಾಕೆ ಅಂತಂದ್ರೆ ನಾವು ಹೆಚ್ಚಾನ ಹೆಚ್ಚು ನೀರನ್ನ ಹೊರಗಡೆ ತೆಗಿತಾ ಇರೋದ್ರಿಂದ ಕೆಳಗಡೆ ಇರತಕ್ಕಂಥ ನೀರಿನಲ್ಲಿ ಕಾನ್ಸಂಟ್ರೇಷನ್ ಅಂದ್ರೆ ಈಗ ನಮ್ಗೆ ಲವಣಯುಕ್ತ ನೀರು ಜಾಸ್ತಿ ಆಗುವಂತ ಸಂದರ್ಭ ಇರುತ್ತೆ. ಹಾಗಾಗಿ ಇತ್ತೀಚೆಗೆ ನಮ್ಮ ರೈತರು ಏನಪ್ಪಾ ಅಂತಂದ್ರೆ ಈ ಒಂದು ಬೋರ್ವೆಲ್ ರೀಚಾರ್ಜಿಂಗ್ ಪಾಯಿಂಟ್ ಮಾಡ್ಕೊಂಡಿರ್ಬೋದು, ಮತ್ತೆ ಈಗ ಕೃಷಿ ಹೊಂಡಗಳನ್ನ, ಕೃಷಿ ಹೊಂಡಗಳು ಅಂತಂದ್ರೆ ನೀರು ಇಂಗ್ಲಿಕ್ ಮಾಡಿರತಕ್ಕಂಥ ಕೃಷಿ ಹೊಂಡಗಳಿರ್ಬೋದು, ಮತ್ತೆ ಕೆರೆ ಗೋಡನ್ನ ತೆಗೆದ್ಬಿಟ್ಟು ಜಾಸ್ತಿ ನೀರು ಕೆರೆಯಲ್ಲಿ ನಿಲ್ಲುವ ಹಾಗೆ ಮಾಡೋದಿರ್ಬೋದು, ಈ ತರದ ತಂತ್ರಜ್ಞಾನಗಳನ್ನ ಬಳಸೋದ್ರಿಂದ ಏನಪ್ಪಾ ಅಂತಂದ್ರೆ ಇದರ ಒಂದು ಪರಿಣಾಮವನ್ನು ನಾವು ಕಡಿಮೆ ಮಾಡಬಹುದು. ಅಂದ್ರೆ ಲವಣಯುಕ್ತ ನೀರನ್ನ ನಾವು ಕಡಿಮೆ ಮಾಡಿ ಉತ್ತಮವಾದ ನೀರನ್ನು ನಾವು ಭೂಮಿಯಲ್ಲಿ ಇಂಗಿಸುವಂತ ಕೆಲಸವನ್ನ ನಾವು ಹೆಚ್ಚಾನೆಚ್ಚು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ತೊಂದರೆ ಆಗೋದಿಲ್ಲ. ಕೊನೆಯದಾಗಿ ಈ ಒಂದು ಮಣ್ಣಿನ ಒಂದು ಗುಣಮಟ್ಟ ಚೆನ್ನಾಗಿರಬೇಕು, ನೀರಿನ ಒಂದು ಗುಣಮಟ್ಟ ಉತ್ತಮವಾಗಿರಬೇಕು ಅಂದ್ರೆ ಈ ನಿಟ್ಟಿನಲ್ಲಿ ನಮ್ಮ ಕೃಷಿಕರಿಗೆ ಏನೊಂದು ಕಿವಿ ಮಾತು ಹೇಳ್ತೀರಾ? ಸರ್, ಈಗ ಮಣ್ಣು ಮತ್ತು ನೀರು ಸಂರಕ್ಷಣಾ ವಿಧಾನಗಳು ಏನು ಅಂತಂದ್ರೆ ನಮ್ಮ ಜಮೀನಲ್ಲಿ ಬಿದ್ದಿರತಕ್ಕಂಥ ನೀರು ಬೇರೆ ಕಡೆಗೆ ಹೋಗದಂಗೆ ತಡೆದಿಟ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ನಾವು ಮಾಡಬೇಕಾಗ್ತಿರುತ್ತೆ. ಸಾಕಷ್ಟು ಸರ್ ನಾವು ಕೇಳಿರ್ಬೋದು ಏನು ಅಂತಂದ್ರೆ ಓಡೋ ನೀರನ್ನ ನಡೆಯೋ ಹಾಗೆ ಮಾಡಿ, ನಡೆಯೋ ನೀರನ್ನ ನಿಲ್ಲೋ ಹಾಗೆ ಮಾಡಿ, ನಿಂತ ನೀರನ್ನ ಇಂಗೋ ಹಾಗೆ ಮಾಡಿರಿ ಅಂತ ಸಾಕಷ್ಟು ಸರಿ ಹೇಳಿರ್ತಾರೆ. ಇದರ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಓಡೋ ನೀರು ಏನಾಗುತ್ತೆ ಅಂತಂದ್ರೆ ಮಳೆ ಬಿದ್ದಿರತಕ್ಕಂಥ ಓಡೋ ನೀರು ಅದಷ್ಟು ನೀರಷ್ಟೇ ಹೋಗೋದಲ್ಲ, ನೀರಿನ ಜೊತೆಗೆ ಈ ಮಣ್ಣನ್ನು ಕೂಡ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಒಂದು ಮಣ್ಣಿನ ಕೊಚ್ಚಣೆಯನ್ನ ನಾವು ತಡಿಬೇಕಾಗಿದೆ ಒಂದು. ಆಮೇಲೆ ಇದಕ್ಕೆ ಸಾಕಷ್ಟು ತಾಂತ್ರಿಕತೆಗಳಿದಾವೆ. ಒಂದೇನು ಅಂತಂದ್ರೆ ಈ ಕಂದಕ ಬದುಗಳನ್ನ ನಮ್ಮ ಹೊಲದಲ್ಲಿ ಇಳಿಜಾರಿಗೆ ಅಡ್ಡಲಾಗಿ ಮಾಡೋದಿರ್ಬೋದು, ಮತ್ತೆ ಇಳಿಜಾರಿಗೆ ಅಡ್ಡಲಾಗಿ ನಾವು ಬಿತ್ತನೆ ಮಾಡೋದಿರ್ಬೋದು, ಈ ರೀತಿಯ ಒಂದು ತಾಂತ್ರಿಕತೆಗಳನ್ನ ಬಳಸೋದು, ನಮ್ಮ ಜಮೀನಲ್ಲಿ ಕೃಷಿ ಹೊಂಡಗಳನ್ನ ನಾವು ಮಾಡ್ಕೊಳ್ಳೋದಿರ್ಬೋದು, ತದನಂತರದಲ್ಲಿ ನಮ್ಮ ಊರಿನ ಜಮೀನಿನಲ್ಲಿ ಬಂದಿರತಕ್ಕಂಥ ಮಳೆ ನೀರು ನಮ್ಮ ಊರಿನ ಕೆರೆಗೆ ಹರಿದು ಹೋಗುವ ಹಾಗೆ ನೋಡ್ಕೊಳೋದು, ಮತ್ತೆ ಅದರ ಜೊತೆಗೆ ಏನಪ್ಪಾ ಅಂದ್ರೆ ಈ ಬೋರ್ವೆಲ್ಗಳನ್ನು ಇತ್ತೀಚೆಗೆ ಜಾಸ್ತಿ ಆಗಿದಾವೆ. ಮಳೆಗಾಲದಲ್ಲಿ ಬೋರ್ವೆಲ್ಗಳಿಗೆ ಬೋರ್ವೆಲ್ ರೀಚಾರ್ಜಿಂಗ್ ಯೂನಿಟ್ ಅಂತ ಏನ್ ಮಾಡ್ಕೊಂತೀವಿ ನಾವು, ಈಗ ಬೋರ್ವೆಲ್ ಮರುಪೂರಣ ಘಟಕಗಳನ್ನ ನಾವು ಹೆಚ್ಚಾನ ಹೆಚ್ಚು ಮುಂದಿನ ದಿನಗಳಲ್ಲಿ ಮಾಡ್ಕೋಬೇಕಾಗುತ್ತೆ ಸರ್. ಒಳ್ಳೇದು ಸಂಗೌಡ್ರೆ, ಇಲ್ಲೇ ತನಕ ಈ ಒಂದು ಮಣ್ಣು ಮತ್ತು ನೀರಾವರಿ ನೀರಿನ ಪರೀಕ್ಷೆಯ ಮಹತ್ವ ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೂ ಮಣ್ಣು ಮತ್ತು ನೀರಾವರಿ ನೀರಿನ ಪರೀಕ್ಷೆಯ ಮಹತ್ವ ಈ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ HM ಸಣ್ಣಗೌಡ್ರು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು UM ಮರುಳಸಿದ್ದೇಶ್. ಇದೊಂದು ಪ್ರಕಟಣೆ. ದಾವಣಗೆರೆ ಜಿಲ್ಲೆಯಲ್ಲಿ 2021-22 ಸಾಲಿನ ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಜಾರಿಗೊಳಿಸಿದ್ದು, ವಿವಿಧ ವಿಮಾ ಘಟಕಗಳಲ್ಲಿ ಅಧಿಸೂಚಿಸಲಾದ ಬೆಳೆಗಳಿಗೆ ಬೆಳೆ ಸಾಲ ಪಡೆದ ಹಾಗೂ ಪಡೆಯದ ರೈತರು ನೋಂದಾಯಿಸಿಕೊಳ್ಳಬಹುದು. ಬೆಳೆ ಸಾಲ ಪಡೆದ ರೈತರನ್ನ ಬೆಳೆ ಸಾಲ ಮಂಜೂರು ಮಾಡುವಾಗ ಕಡ್ಡಾಯವಾಗಿ ಬೆಳೆ ವಿಮೆಗೆ ಒಳಪಡಿಸಲಾಗುವುದು. ಬೆಳೆ ಸಾಲ ಪಡೆಯದ ಇಚ್ಛೆಯುಳ್ಳ ರೈತರು ಅರ್ಜಿಯೊಂದಿಗೆ ಭೂಮಿ ಹೊಂದಿರುವುದಕ್ಕೆ ದಾಖಲೆಗಳಾದ ಪಹಣಿ, ಖಾತೆ ಪುಸ್ತಕ, ಪಾಸ್ ಪುಸ್ತಕ ಅಥವಾ ಕಂದಾಯ ರಶೀದಿ ಹಾಗೂ ಆಧಾರ್ ಸಂಖ್ಯೆಯನ್ನು ನೀಡಿ ಹತ್ತಿರದ ಬ್ಯಾಂಕ್ ಅಥವಾ ಆರ್ಥಿಕ ಸಂಸ್ಥೆಗಳು ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ವಿಮಾ ಕಂತನ್ನ ಪಾವತಿಸಿ ನೋಂದಾಯಿಸಲು ವಿನಂತಿಸಿದೆ. 2021-22 ಸಾಲಿನ ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯಲ್ಲಿ ಅಧಿಸೂಚನೆಗೊಂಡ ಬೆಳೆಗಳ ವಿವರ ಈ ರೀತಿ ಇದೆ. ಚನ್ನಗಿರಿ ತಾಲೂಕು ಜೋಳ ಮತ್ತು ಸೂರ್ಯಕಾಂತಿ ಮಳೆ ಆಶ್ರಿತ ಹಿಂಗಾರು ಹಂಗಾಮಿಗೆ, ಬೇಸಿಗೆ ಹಂಗಾಮಿಗೆ ಭತ್ತ ನೀರಾವರಿ. ಜಗಳೂರು ತಾಲೂಕು ಮುಸುಕಿನ ಜೋಳ ನೀರಾವರಿ, ಕಡಲೆ ಮಳೆ ಆಶ್ರಿತ, ಈರುಳ್ಳಿ ನೀರಾವರಿ, ರಾಗಿ ನೀರಾವರಿ, ಜೋಳ ಸೂರ್ಯಕಾಂತಿ ನೀರಾವರಿ ಹಾಗೂ ಜೋಳ ಮತ್ತು ಸೂರ್ಯಕಾಂತಿ ಮಳೆ ಆಶ್ರಿತ, ಬೇಸಿಗೆ ಹಂಗಾಮಿಗೆ ಜೋಳ ನೀರಾವರಿ. ದಾವಣಗೆರೆ ತಾಲೂಕು ನೀರಾವರಿ ಸೂರ್ಯಕಾಂತಿ ರಾಗಿ ಮುಸುಕಿನ ಜೋಳ ಮಳೆ ಆಶ್ರಿತ ಜೋಳ ಮತ್ತು ಟೊಮ್ಯಾಟೊ, ಬೇಸಿಗೆ ಹಂಗಾಮಿಗೆ ಟೊಮ್ಯಾಟೊ ಶೇಂಗಾ ನೀರಾವರಿ. ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕು ಮಳೆ ಆಶ್ರಿತ ಜೋಳ ಸೂರ್ಯಕಾಂತಿ ಮುಸುಕಿನ ಜೋಳ ಹಾಗೂ ಹುರುಳಿ ಮತ್ತು ಕಡಲೆ, ನೀರಾವರಿ ಬೇಸಿಗೆ ಹಂಗಾಮಿಗೆ ಭತ್ತ ಶೇಂಗಾ ಮತ್ತು ನೀರಾವರಿ ಮತ್ತು ಸೂರ್ಯಕಾಂತಿ. ಹರಿಹರ ತಾಲೂಕು ನೀರಾವರಿ ಜೋಳ ಸೂರ್ಯಕಾಂತಿ ಹಿಂಗಾರು ಹಂಗಾಮಿಗೆ, ಬೇಸಿಗೆ ಹಂಗಾಮಿಗೆ ಭತ್ತ ಶೇಂಗಾ ನೀರಾವರಿ. ಹಿಂಗಾರು ಹಂಗಾಮಿಗೆ ಬೆಳೆ ಸಾಲ ಪಡೆದ ಮತ್ತು ಪಡೆಯದ ರೈತರಿಗೆ ಬೆಳೆ ವಿಮೆಗೆ ನೋಂದಾಯಿಸಲು ಕಡೆಯ ದಿನಾಂಕದ ವಿವರ. ಮೆಕ್ಕೆಜೋಳ ನೀರಾವರಿ ಸೂರ್ಯಕಾಂತಿ ಹುರುಳಿ ಮಳೆ ಆಶ್ರಿತ, ರಾಗಿ ನೀರಾವರಿ ಜೋಳ ನೀರಾವರಿ ಮತ್ತು ಮಳೆ ಆಶ್ರಿತ. ನೋಂದಾಯಿಸಲು ಕೊನೆಯ ದಿನಾಂಕ 15/11/2021. ಈರುಳ್ಳಿ ಮತ್ತು ಟೊಮ್ಯಾಟೊ ನೀರಾವರಿ ನೋಂದಾಯಿಸಲು ಕೊನೆಯ ದಿನಾಂಕ 30/11/2021. ಕಡಲೆ ಮಳೆ ಆಶ್ರಿತ ನೋಂದಾಯಿಸಲು ಕೊನೆಯ ದಿನಾಂಕ 16/12/2021. ಬೇಸಿಗೆ ಹಂಗಾಮಿಗೆ ಬೆಳೆ ಸಾಲ ಪಡೆದ ಮತ್ತು ಪಡೆಯದ ರೈತರಿಗೆ ಬೆಳೆ ವಿಮೆಗೆ ನೋಂದಾಯಿಸಲು ಕಡೆಯ ದಿನಾಂಕದ ವಿವರ. ಭತ್ತ ನೀರಾವರಿ ಶೇಂಗಾ ಸೂರ್ಯಕಾಂತಿ ಟೊಮ್ಯಾಟೊ ನೀರಾವರಿ ನೋಂದಾಯಿಸಲು ಕೊನೆಯ ದಿನಾಂಕ 28/2/2022. ಕೂಡಲೇ ರೈತ ಬಾಂಧವರು ಅರ್ಜಿಯೊಂದಿಗೆ ಆಧಾರ್ ಸಂಖ್ಯೆ ನಮೂದಿಸಿ ನಿಗದಿತ ದಿನಾಂಕದೊಳಗೆ ಬೆಳೆ ವಿಮೆ ಯೋಜನೆಯಡಿ ನೋಂದಾವಣೆ ಮಾಡಲು ಈ ಮೂಲಕ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ, ತೋಟಗಾರಿಕೆ ಇಲಾಖೆ, ಬ್ಯಾಂಕ್ ಹಾಗೂ ಸಾಮಾನ್ಯ ಸೇವಾ ಕೇಂದ್ರಗಳನ್ನು ಸಂಪರ್ಕಿಸಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಈಗ ರೈತರಿಗೆ ಸಲಹೆ. ರೈತ ಬಾಂಧವರೇ, ಅವರೇ ನಮ್ಮ ರಾಜ್ಯದ ದಕ್ಷಿಣ ಜಿಲ್ಲೆಗಳಲ್ಲಿ ಮುಖ್ಯವಾದ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಒಂದು. ಸಾಮಾನ್ಯವಾಗಿ ರಾಗಿ ಬೆಳೆಯೊಂದಿಗೆ ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಬೆಳೆಯುವುದು ವಾಡಿಕೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಅವಧಿಯ ಹಾಗೂ ವರ್ಷವಿಡೀ ಬೆಳೆಯಬಹುದಾದಂತಹ ತಳಿಗಳಿರುವ ಕಾರಣ ಅವರೇ ಬೆಳೆಯನ್ನು ಮುಖ್ಯ ಬೆಳೆಯಾಗಿ ಬೆಳೆಯುವುದನ್ನು ನಾವು ಕಾಣಬಹುದು. ಈ ಬೆಳೆಯನ್ನು ಬೇಳೆ ಅಲ್ಲದೆ ಹಸಿರು ತರಕಾರಿಯಾಗಿಯೂ ಸಹ ನಾವು ಪಡೆಯಬಹುದು. HA3 ಹಾಗೂ HA4 ತಳಿಗಳನ್ನು ಹಿಂಗಾರಿನ ಬೆಳೆಯಾಗಿ ಅಕ್ಟೋಬರ್ ತಿಂಗಳಲ್ಲಿ ಬಿತ್ತನೆ ಮಾಡಬಹುದು. ಬಿತ್ತನೆ ಮಾಡುವ ಮುನ್ನ ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಪ್ರತಿ ಎಕರೆಗೆ 3 ಟನ್ ಕೊಟ್ಟಿಗೆ ಗೊಬ್ಬರವನ್ನು ಬಿತ್ತನೆಗೆ 2-3 ವಾರಗಳ ಮುಂಚೆ ಮಣ್ಣಿಗೆ ಸೇರಿಸಬೇಕು. ಬಿತ್ತನೆ ಸಮಯದಲ್ಲಿ ಪ್ರತಿ ಎಕರೆಗೆ 10 ಕೆಜಿ ಸಾರಜನಕ, 20 ಕೆಜಿ ರಂಜಕ ಹಾಗೂ 10 ಕೆಜಿ ಪೊಟಾಷ್ ರಸಗೊಬ್ಬರಗಳನ್ನು ಸಾಲಿನಲ್ಲಿ ಕೊಟ್ಟು ಮಣ್ಣಿನಲ್ಲಿ ಬೆರೆಸಬೇಕು. ಬಿತ್ತನೆಗೆ ಮುಂಚೆ ಎಕರೆಗೆ ಬೇಕಾಗುವ 10-12 ಕೆಜಿ ಬೀಜವನ್ನು 200 ಗ್ರಾಂ ರೈಜೋಬಿಯಂ, 200 ಗ್ರಾಂ ರಂಜಕ ಕರಗಿಸುವ ಜೀವಾಣು ಗೊಬ್ಬರಗಳಿಂದ ಲೇಪನ ಮಾಡಿ 1/2 ಗಂಟೆಯ ನಂತರ ಬಿತ್ತನೆ ಮಾಡಬೇಕು. 1 ಅಡಿ ಅಂತರದ ಸಾಲುಗಳಲ್ಲಿ ಬೀಜದಿಂದ ಬೀಜಕ್ಕೆ 1/2 ಅಡಿ ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಮಣ್ಣು ಮತ್ತು ಹವಾಗುಣವನ್ನು ಅನುಸರಿಸಿ 2-3 ಸಾರಿ ಅಂತರ ಬೇಸಾಯ ಮಾಡಬೇಕು. ಕಳೆ ತೆಗೆಯುವುದರ ಕಡೆ ಗಮನವನ್ನು ಕೊಡಬೇಕು. ಹವಾಗುಣ ಹಾಗೂ ಭೂಮಿಯಲ್ಲಿನ ತೇವಾಂಶಕ್ಕೆ ಅನುಗುಣವಾಗಿ ನೀರನ್ನು ಒದಗಿಸಬೇಕು. ಕಬ್ಬಿನಲ್ಲಿ ಮೇಲ್ಗೊಬ್ಬರವನ್ನು 3 ಸಲ ಕೊಡಬೇಕಾಗುತ್ತದೆ. ನಾಟಿಯಾದ 45ನೇ ದಿನದಲ್ಲಿ ಶಿಫಾರಸು ಮಾಡಿದ 20%, 75ನೇ ದಿನದಲ್ಲಿ 30% ಮತ್ತು 105ನೇ ದಿನದಲ್ಲಿ ಉಳಿದ 40% ಸಾರಜನಕವನ್ನು ಒದಗಿಸುವ ರಸಗೊಬ್ಬರಗಳನ್ನು ಕೊಡಬೇಕು. ತೀರ ಪ್ರದೇಶಗಳಲ್ಲಿ ರಂಜಕ ಗೊಬ್ಬರಗಳನ್ನು ಎರಡು ಬಾರಿ ಅಂದರೆ ನೆಡುವಾಗ ಶೇಕಡ 50% ಮತ್ತು ನಾಟಿಯಾದ 105 ದಿನದಲ್ಲಿ ಉಳಿದ ಶೇಕಡ 50% ರಸಗೊಬ್ಬರವನ್ನು ಕೊಡಬೇಕು. ಅಂತರ ಬೇಸಾಯ ಮಾಡುವ ಸಮಯದಲ್ಲಿ ರಸಗೊಬ್ಬರವನ್ನು ನೇಗಿಲ ಸಾಲಿನಲ್ಲಿ ಪೈರಿನ ಎರಡೂ ಬದಿಯಲ್ಲಿ ಕೊಡುವುದರಿಂದ ರಸಗೊಬ್ಬರಗಳ ಸಮರ್ಥ ಬಳಕೆ ಸಾಧ್ಯವಾಗುತ್ತದೆ. ಇದು ಸಾಧ್ಯವಾಗದಿದ್ದಲ್ಲಿ ಪೈರಿನ ಸುತ್ತಲೂ ನಾಲ್ಕು ಮಾಡುವ ಸಮಯದಲ್ಲಿ ರಸಗೊಬ್ಬರವನ್ನು ನೇಗಿಲ ಸಾಲಿನಲ್ಲಿ ಪೈರಿನ ಎರಡೂ ಬದಿಯಲ್ಲಿ ಕೊಡುವ ಸಮಯದಲ್ಲಿ ರಸಗೊಬ್ಬರವನ್ನು ನೇಗಿಲ ಸಾಲಿನಲ್ಲಿ ಪೈರಿನ ಎರಡೂ ಮಾಡುವ ಸಮಯದಲ್ಲಿ ರಸಗೊಬ್ಬರವನ್ನು ನೇಗಿಲ ಸಾಲಿನಲ್ಲಿ ಪೈರಿನ ಎರಡೂ ಮಾಡುವ ಸಮಯದಲ್ಲಿ ರಸಗೊಬ್ಬರವನ್ನು ನೇಗಿಲ ಸಾಲಿನಲ್ಲಿ ಗೊಬ್ಬರಗಳ ಸಮರ್ಥ ಬಳಕೆ ಸಾಧ್ಯವಾಗುತ್ತದೆ. ಗೊಬ್ಬರಗಳ ಸಮರ್ಥ